एक समर्पित जैविक खेती पोर्टल भी बनाया गया है। जैविक खेती पोर्टल के जानकारी मंच और विपणन मंच के माध्यम से किसानों को उच्च गुणवत्ता उत्पादन तथा बाजार उपलब्ध कराया जा रहा है। आशा है देश के सभी राज्य अपने जैविक क्षेत्रों का विस्तार करेंगे और देश में जैविक कृषि क्रांति को मजबूत करने में योगदान देंगे। जैविक उत्पादों की देश और विदेशों में बढ़ती मांग तथा जैविक उत्पादों का बढ़ता बाजार, किसानों के उपभोक्ताओं तक पहुंच तथा जैविक एफपीओ द्वारा जैविक कृषि व्यापार में भागीदारी हमारे किसानों को अपनी आय बढ़ाने का अवसर दे रहा है। पिछले 5 वर्षों में जैविक कृषि उत्पादों का निर्यात दोगुने से अधिक बढ़कर 7,000 करोड़ रुपए से अधिक का हो गया है और इसमें प्रतिवर्ष 20% से अधिक की वृद्धि हो रही है। उम्मीद है पारंपरिक क्षेत्र के किसान भी इस बढ़ते बाजार से लाभान्वित होंगे और जैविक कृषि आंदोलन को आगे बढ़ाएंगे। किसानों की मुस्कान समृद्ध हिंदुस्तान की है पहचान। ತಲೆ ಮೇಲೆ ಕೈಟ್ಕೊಂಡ್ ಕೂತಿದ್ಯಾ? ನನ್ ಮಗ ಆಸ್ಪತ್ರೆಯಲ್ಲಿ ಇದನ್ ಕಣ್ಣಣ್ಣ, ಔಷಧಿ ತರಕ್ಕೆ ಜಾಸ್ತಿ ದುಡ್ಡಿಲ್ಲ, ಏನಣ್ಣ ಮಾಡೋದು? ಏನಾಗಿದೆ ನಿನ್ ಮಗನ್ಗೆ? ಗಂಟ್ಲು ಕ್ಯಾನ್ಸರ್ ಅಂತೆ, ದುಬಾರಿ ಔಷಧಿ ತಗೊಂಡ್ ಬಾ ಅಂದ್ರು, ಔಷಧ ಅಂಗಡಿಲಿ ಶಾನೆ ದುಡ್ಡು ಕೇಳಿದ್ರು. ಜನೌಷಧ ಕೇಂದ್ರಕ್ಕೆ ಹೋಗು, ಅಲ್ಲಿ ಔಷಧ ಕಡಿಮೆ ಬೆಲೆಯಲ್ಲಿ ಕೆಲವೊಂದು ರಿಯಾಯಿತಿ ದರದಲ್ಲೂ ಸಿಗುತ್ತೆ. ನಂಗ್ ಗೊತ್ತೇ ಇರ್ಲಿಲ್ಲ, ಈಗ್ಲೇ ಹೋಗ್ತೀನಣ್ಣ. ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಔಷಧಗಳು ಜನೌಷಧ ಕೇಂದ್ರಗಳಲ್ಲಿ ಸಿಗುತ್ತದೆ. ಇಂದೇ ನಿಮ್ಮ ಹತ್ತಿರದ ಜನೌಷಧ ಕೇಂದ್ರಕ್ಕೆ ಭೇಟಿ ಕೊಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಅವ್ವ, ಬಾಟ್ಲಲ್ಲಿ ಹಾಲ್ ಹಾಕೊಡು. ನೋಡ ಶಕ್ಕ, ಮಗು ಹೆಂಗ್ ಗಲಾಟೆ ಮಾಡ್ತಿದೆ. ಬಾಟ್ಲಿ ಹಾಲ್ ಯಾಕೆ? ಮಗುಗೆ 6 ತಿಂಗಳು ತುಂಬೋ ತನಕ ನೀನೇ ಎದೆ ಹಾಲ್ ಕುಡ್ಸು, ಇಲ್ಲ ಅಂದ್ರೆ ಕೂಸಿನ ಆರೋಗ್ಯ ಹಾಳಾಗತ್ ನೋಡು. ಮಗು ಹುಟ್ಟಿದ ಕ್ಷಣದಿಂದ 6 ತಿಂಗಳವರೆಗೆ ತಾಯಿಯ ಎದೆ ಹಾಲನ್ನು ಮಾತ್ರ ಕುಡಿಸಿ. ಇದರಿಂದ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ, ಬುದ್ಧಿಶಕ್ತಿ ಚುರುಕಾಗುತ್ತದೆ, ಮಕ್ಕಳ ಮರಣ ಪ್ರಮಾಣ ತಡೆಗಟ್ಟುತ್ತೆ, ತಾಯಂದಿರಲ್ಲಿ ಕೆಲವು ಕ್ಯಾನ್ಸರ್ ನಿಂದ ರಕ್ಷಣೆ ಸಿಗುತ್ತದೆ. ತಾಯಿ ಮಗುವಿಗೆ ಎದೆ ಹಾಲು ಕುಡಿಸಲು ಪ್ರೋತ್ಸಾಹಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ರೈತ ಬಾಂಧವರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯಲ್ಲಿನ ಅನುಭವವನ್ನು ಕುರಿತು ಹುಣಸೂರು ತಾಲೂಕು ಹನಗೋಡು ಹೋಬಳಿ ಕಣಗಾಲು ಗ್ರಾಮದ ಕೃಷಿಕ ಮಹೇಶ್ ಕುಮಾರ್ ಅವರೊಂದಿಗೆ ಸಂದರ್ಶನವಿದೆ. ಇಂದು ನಮ್ಮೊಂದಿಗಿದ್ದಾರೆ ಹುಣಸೂರು ತಾಲೂಕು ಹನಗೋಡು ಹೋಬಳಿಯ ಕಣಗಾಲು ಗ್ರಾಮದ ಮಹೇಶ್ ಕುಮಾರ್ ಅವರು. ಮಹೇಶ್ ಕುಮಾರ್ ಅವರು ತಮಗಿರ್ತಕ್ಕಂತಹ 2.5 ಎಕರೆ ಕೃಷಿ ಜಮೀನಿನಲ್ಲಿ ತಮ್ಮ ಕೃಷಿ ಜೀವನವನ್ನ ನಡೆಸ್ತಾ ಇದ್ದಾರೆ. ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಮಹೇಶ್ ಕುಮಾರ್. ನಮಸ್ಕಾರ ಸರ್. ಮಹೇಶ್, ಎಷ್ಟು ವಿದ್ಯಾಭ್ಯಾಸ ಮಾಡಿದಿರಿ? ಬಿಎ ಪಾಸ್ ಮಾಡಿದ್ದೀನಿ ಸರ್. ಬಿಎ ಪಾಸ್ ಆದ್ಮೇಲೆ ನೀವು ಭೂಮಿಗೆ ಇಳಿದ್ರ ಅಥವಾ ಮುಂಚೆಯಿಂದ ಮಾಡ್ತಿದ್ರ? ಚಕ್ರಂದು ಮಾಡ್ತಿದ್ದೆ, 2003 ಸಲ ಬಿಎ ಮಾಡ್ತಿದ್ದೆ. ನಮ್ಮ ತಂದೆ ತೀರ್ಕೊಬಿಟ್ರು, ಅನ್ನು ನಮ್ಮ ತಂಗಿಯೊಬ್ಳು ಮದುವೆಯಾಗೋರು ಇದ್ರು, ತಮ್ಮ ಇದ್ದೆ, ನಾನಿದ್ದೆ. ಇನ್ನು ಓದ್ಕೊಂಡವ್ರೆ ಮನೇಲಿ ತೊಂದರೆ ಆಯ್ತದೆ ಅಂದ್ಬಿಟ್ರು, ನಾನು ವ್ಯವಸಾಯಕ್ಕೆ ಬಂದ್ಬಿಟ್ಟೆ ಸರ್. ಒಟ್ಟು 5 ಎಕರೆ ಜಮೀನಿತ್ತು, ಈಗ ಬೇರೆ ಆಗಿದ್ದೀನಿ ತಮ್ಮ. ನಾನು 2.5 ಎಕರೆ ಜಮೀನು ಬಂದೈತೆ. ಈಗ 4 ಜನ ನಮ್ಮ, ನಾನು, ನಮ್ಮ ಮಿಸಸ್, 2 ಮಕ್ಕಳಿದ್ದೇವೆ. ಈಗ ನಿಮ್ಮ ತಂದೆ ಕೃಷಿ ಮಾಡಬೇಕಾದ್ರೆ ನೀವೇನು ಅವ್ರ ಜೊತೆ ಕೃಷಿನಲ್ಲಿ ಪಾಲ್ಗೊಳ್ತಿದ್ರ ಇಲ್ವಾ? ಪಾಲ್ಗೊಳ್ತಿದ್ದೆ ಸರ್. ಪಾಲ್ಗೊಳ್ತಿದ್ರೆ ಈಗ ಅನುಕೂಲ ಆಯ್ತು ನಮಗೆ. ನಮ್ಮ ತಂದೆ ತಿರೋದ್ಮೇಲೆ ಇನ್ನು ಮುಂದೆ ಓದ್ನಿಲ್ವಲ್ಲ, ಸಡನ್ ಆಗಿ ಕೃಷಿಗೆ ಬಂದ್ಬಿಟ್ಟ ಸರ್. ಅದೇ, ಏನೇನೆಲ್ಲ ಕೃಷಿಯನ್ನು ನಡೆಸ್ತಾ ಇದ್ರು ನಿಮ್ಮ ತಂದೆ ಕಾಲದಲ್ಲಿ, ನಿಮಗೆ ಗೊತ್ತಿರೋ ಹಾಗೆ? ಸರ್, ನಮ್ಮ ತಂದೆ ಕಾಲದಲ್ಲಿ ಮಾಮೂಲಿ ಹೊಗೆಸೊಪ್ಪು, ಹೊಗೆಸೊಪ್ಪು 78ನೇ ಇಸವಿಯಲ್ಲಿ ಬ್ಯಾರ ಕಟ್ಟವ್ರೆ. 78ನೇ ಇಸವಿಯಿಂದ ಹೊಗೆಸೊಪ್ಪು ಬೆಳಿತಿದ್ರು. ಅದು ಬಿಟ್ಟರೆ ರಾಗಿ, ಅಲಸಂದೆ, ಅವರೆ, ತೊಗರಿ, ಹತ್ತಿ ಬೆಳಿತಿದ್ರು. ಹಿಂದೆ ಹತ್ತಿ ಬಿಟ್ಬಿಟ್ರೆ ಸಹ 4-5 ವರ್ಷ ಹತ್ತಿ ಬಿಟ್ಬಿಟ್ಟವಿ. ಹತ್ತಿ ಬೆಳಿತಿಲ್ಲ ಈಗ. ಯಾಕೆ ಬಿಟ್ಬಿಟ್ರಿ? ಸರ್, ಹೊಗೆಸೊಪ್ಪು ಕಲೆ ಒಲವು ಜಾಸ್ತಿ, ರೇಟ್ ದುಡ್ಡು ಜಾಸ್ತಿ ಸಿಕ್ತದೆ ಹೊಗೆಸೊಪ್ಪು ಅಂದ್ಬಿಟ್ಟು ಹತ್ತಿ ಕಮ್ಮಿ ಮಾಡ್ಬಿಟ್ರೆ ಸರ್. ಮತ್ತೆ ಹೊಗೆಸೊಪ್ಪಿಗೆ ಎಲ್ಲ ಖರ್ಚು ಜಾಸ್ತಿ, ಆದಾಯ ಕಡಿಮೆ ಆಗಿದೆ ಅಂತ ಸುಮಾರು ಜನ ಹೇಳ್ತಾರಲ್ಲ. ಖರ್ಚು ಜಾಸ್ತಿನೇ ಸರ್. ಸ್ವಂತ ಮನೆಯಲ್ಲಿ ಕೆಲಸ ಮಾಡಿದ್ರೆ ಖರ್ಚೇನು ಕಾಣಕ್ಕಿಲ್ಲ. ಪ್ರತಿಯೊಂದು ಆಳು ಕೊಟ್ಟು ಮಾಡ್ತಿದ್ರೆ ಖರ್ಚು ಜಾಸ್ತಿನೇ ಬರ್ತದೆ ಸರ್. ಎಷ್ಟು ಜನ ಇದ್ದೀರಿ ಹಾಗಾರೆ? ಸರ್, ನಾವು 2 ಮಕ್ಕಳಿಗೆ ಓದ್ತಾರೆ, ಅವ್ರೇನು ಕೆಲಸ ಮಾಡೋಕ್ಕಿಲ್ಲ. ನಾವು ನಮ್ಮ ಹೆಸರು ಇಬ್ಬರಲ್ಲಿ ಕೆಲಸ ಮಾಡ್ತೀವಿ ಸರ್. ಇಬ್ಬರೇ ಕೆಲಸ ಮಾಡಿದ್ರೆ ಸಾಕಾಗುತ್ತಾ? ಸರ್, ನಾವು ಅಣ್ತಂದಿರು, 4-5 ಜನ ಅಣ್ತಂದಿರು, ನಾವು ಅಣ್ತಂದಿರು. ಅವ್ರ ಕೆಲಸಕ್ಕೆ ನಾವು ಹೋಯ್ತೀವಿ, ನಮ್ಮ ಕೆಲಸಕ್ಕೆ ಅವ್ರು ಬರ್ತಾರೆ, ಅದರಿಂದ ಅನುಕೂಲ ಆಯ್ತದೆ ಸರ್. ನಮಗೆ ಮುಯ್ಯಾಳ ಮಾಡ್ಕೊಂಡು ಮುಯ್ಯಾಳ ಮಾಡ್ತೀವಿ ಸರ್. ನಾವು ಅದರಿಂದ ನಮ್ದೊಂದು ದಿನ, ನಮ್ಮ ಚಿಕ್ಕಪ್ಪ ಮನೆ ಒಂದಿನ, ಇನ್ನೊಬ್ಬರ ಮನೆ ಒಂದಿನ, ಇದ್ರ ರೀತಿ ಮಾಡ್ತೀವಿ ಸರ್. ನಾವು ಬರೀ ಹೊಗೆ ಸೊಪ್ಪನ್ನ ಕೃಷಿಗೆ ಮಾತ್ರ ಈ ಥರ ಮಾಡ್ತೀರಾ? ಇನ್ನೆಲ್ಲ ಕೃಷಿ ಚಟುವಟಿಕೆಗಳಿಗೆ, ರಾಗಿ ನಾಟಿಗೆ, ಬೇರೆ ಬೇರೆ ಕೃಷಿ ಚಟುವಟಿಕೆಗೆ ಈ ಥರ ಮುಯ್ಯಾಳುಗಳು ಮಾಡ್ಕೊಂಡು ಹೋಗ್ತೀರಾ ಹೇಗೆ? ಹೊಗೆ ಸೊಪ್ಪು ಗಿಡ ನೆಟ್ಟ ತಾವಿಂದ 3 ಗಂಟೆ ಮಾಡ್ತೀವಿ. ಮುರಿದಾದ್ಮೇಲೆ ಹೊಗೆ ಸೊಪ್ಪು ಗ್ರೇಡಿಂಗ್ ಅಂತ ಬರ್ತದೆ, ಗ್ರೇಡ್ ಮಾಡೋಕೆ ಮುಯ್ಯಾಳೆ. ಅದು ಬಿಟ್ಟರೆ ರಾಗಿ ಕುಯ್ಲು ಕುಯ್ದು ಒಡ್ಡು ಮಾಡಕೊಂಡು ಮುಯ್ಯಾಳೆ ಸರ್ ಮಾಡೋದು. ಹೊರಗಡೆಯ ಕೃಷಿ ಕಾರ್ಮಿಕರನ್ನ ನೀವು ಹೆಚ್ಚು ನಂಬ್ಕೊಳ್ಳಲ್ಲ? ನಂಬ್ಕೊಂಡಿಲ್ಲ ಸರ್ ನಾವು ಅವ್ರನ್ನ. ನಮ್ ಸಂತಾನ ಅಣ್ಣ ತಮ್ಮದಿರ ಮಕ್ಕಳೆಲ್ಲ ಮೈಯಾಳ ಮಾಡ್ಕೊಂಡೆ ನಾ ಜಾಸ್ತಿ ಮಾಡೋದು ಸರ್. ಅವರ ಟೈಮಲ್ಲಿ ಬರ್ತಾರೆ, ಅತಿಯಿಂದ ಆಗ್ಬಿಟ್ರೆ ಕೆಲಸ ಹಿಂದಾದಾಗ ಕರ್ಕೊತೀವಿ ಸರ್ ಅವ್ರನ್ನ. ಹೇಳಿ, ಈಗ 2.5 ಎಕರೆ ಕೃಷಿ ಜಮೀನು ನಿಮ್ಮ ಪಾದಕ್ಕೆ ಬಂದಿದೆ, ಹೊಗೆಸೊಪ್ಪು ಕೃಷಿಯನ್ನು ಮಾಡ್ತಾ ಇದ್ದೀನಿ ವಾಣಿಜ್ಯ ಬೆಳೆಯಾಗಿ, ಮುಖ್ಯ ಬೆಳೆಯಾಗಿ ಹೊಗೆಸೊಪ್ಪು ಬೆಳೀತಾ ಇದ್ದೀರ ತಂಬಾಕನ್ನು, ಅಥವಾ ಇದನ್ನ ಕೇವಲ ಉಪ ಬೆಳೆಯಾಗಿ ಮಾಡ್ತಾ ಇದ್ದೀರಾ ಹೇಗೆ? ಮುಖ್ಯ ಬೆಳೆ ಹೊಗೆಸೊಪ್ಪು ಮತ್ತೆ ಶುಂಠಿ ಹಾಕ್ತೀವಿ. ನಾನು ನಮ್ದು 2.5 ಎಕರೆ ಜಮೀನ್ ಐತೆ, ಇನ್ನು 2.5 ಎಕರೆ ಬೇರೆ ಕಡೆ ಲೀಸ್ ಮಾಡ್ಕೊಂಡಿದ್ದೀನಿ ಸರ್. ಒಟ್ಟು 5 ಎಕರೆ ಮಾಡ್ತೀನಿ. ನಮ್ದ್ರಲ್ಲಿ ಶುಂಠಿ ಒಂದು 3/4 ಎಕರೆ, ಒಂದು 20 ಚೀಲ ಶುಂಠಿ ಹಾಕೋತೀನಿ ವರ್ಷಕ್ಕೆ ಪ್ರತಿ ವರ್ಷ. ಮತ್ತೆ ಉಳ್ಕೊಂಡ ಒಂದು 3-3.5 ಎಕರೆಗೆ ಹೊಗೆಸೊಪ್ಪು ಹಾಕೋತೀವಿ. ಮತ್ತೆ 1.5 ಎಕರೆಗೆ ತೆಂಗಿನ ಸಸಿ ಇಟ್ಕೊಂಡಿದ್ದೀನಿ ಸರ್. ಈಗ 2-3 ವರ್ಷ ಆಯ್ತು ನೆಟ್ಟು. ಈಗ ನಿಮಗೆ ಇರತಕ್ಕಂಥ 2.5 ಎಕರೆ ತೆಂಗು ಹಾಕೊಂಡಿದ್ದೀನಿ. ಮತ್ತೆ ಒಂದು 20 ಮರ ದೊಡ್ಡವಾಗಿ ಸಹ ಮೊದಲು ನೆಟ್ಟಿದ್ದ, ಅಲ್ಲೇ ಒಂದು 15 ವರ್ಷ ಆಗೈತೆ, ಫಲ ಬಿಡ್ತಾ ಇತ್ತು. ಈಗ 3 ವರ್ಷದಿಂದ ಒಂದು 50 ಸಸಿ ನೆಟ್ಟಿದ್ದೀನಿ ಸರ್. ನಾನು 50 ಸಸಿ ಎಷ್ಟು ಎಕರೆ ಹಾಕಿರಿ? 1.5 ಎಕರೆಗೆ ಇಲ್ಲ ಸರ್, 2 ಎಕರೆ ಇಟ್ಕೊಂಡಿದ್ದೀನಿ. 2 ಎಕರೆಗೆ 50 ಸಸಿಯಾಗಿ ಜಾಸ್ತಿ ನೆಡಬಹುದಲ್ಲ? ಜಾಸ್ತಿ ನೆಡುವ ಸರ್, ನಾವು ಹೊಗೆ ಸ್ವಲ್ಪ ಬೇರೆ ಬೆಳೆ ಮಾಡ್ಬೇಕಲ್ಲ ಸರ್. ಅದೊಂದು ಅದರಿಂದ ದೂರ ನೆಟ್ಟಿದ್ದೀನಿ ಸರ್. ದೂರನೇ ಇಟ್ಟು ಅಂತರ ಬೆಳೆಯಾಗಿ ಬೇರೆ ಬೆಳೆ ಮಾಡಿ ಮಾಡ್ಬೇಕಲ್ಲ ಅಂದ್ಬಿಟ್ಟು ಮಾಡಿದ್ದೀನಿ ಸರ್. ಬೇರೆ ಬೆಳೆ ಅಂದ್ರೆ ಏನ್ ಮಾಡ್ತಾ ಇದೀರಿ ಅದ್ರ ನಡುವೆ? ಸರ್, ಬೇರೆ ಬೆಳೆ ಅಂದ್ರೆ ಮೊದಲು ಹೊಗೆಸೊಪ್ಪು ತಗೋತೀವಿ, ಆಮೇಲೆ ರಾಗಿ ಅಲಸಂದೆ ಅವರೇ ಹಾಕೋತೀವಿ. ಮತ್ತೆ ಈಗ ತೆಂಗು ನೆಟ್ಟಿರೋಕೆ ಅವಕ್ಕೂ ಹೊಗೆಸೊಪ್ಪು ಹಾಕೋತೀವಿ. ಅನಂತರ ಏನ್ ಮಾಡ್ತೀನಿ ಅಂದ್ರೆ ಮುಸುಗುನ್ ಜೋಳ, ರಾಗಿ ಹಾಕೊಂಡು ರಾಗಿ ಹಾಕ್ಬೋದು, ಮುಸುಗುನ್ ಜೋಳ ಹಾಕೋತೀನಿ ಜಾಸ್ತಿಯ. 2 ಎಕರೆ ಸುತ್ತ ಶಿಲೋರ್ ಸಸಿ ನೆಟ್ಟಿದ್ದೀನಿ, ಸ್ವಲ್ಪ ತೇಗಾನು ಇದೆ. ಅಂದ್ರೆ ಈಗ ನಿಮ್ಮ 2.5 ಎಕರೆ ಜಮೀನಿನಲ್ಲಿ ತೆಂಗು ತೆಂಗು 50 ತೆಂಗಿನ ಸಸಿ ನೆಟ್ಟಿದ್ದೀರಿ. ದೂರಕ್ಕೆ ಸಿಲ್ವರ್ ಮರಗಳನ್ನ ಯಾವ ರೀತಿಯಲ್ಲಿ ನೆಟ್ಟಿದ್ದೀರಿ? ಸಿಲ್ವರ್ ಮರಗಳ 6 ಅಡಿ ಅಂತರದಲ್ಲಿ ನೆಟ್ಟಿದ್ದೆ, ಬದುಕೆಲ್ಲ ನೆಟ್ಟಿದ್ದೀನಿ. ಬದುಗಳ ಮೇಲೆ ನೆಟ್ಟಿದ್ದೀನಿ. ಮೊದಲು ಒಂದು 10 ವರ್ಷದಲ್ಲಿ ನೆಟ್ಟಿದ್ದೆ, ಅವಕ್ಕೆ ಒಂದು 25 ಬಳ್ಳಿ ಮೆಣಸು ನೆಟ್ಟಿದ್ದೀನಿ ಸರ್. ಈಗ ಅವು 1 ವರ್ಷದಲ್ಲಿ ಒಂದು 10 ಗಿಡಕ್ಕೆ ಒಂದು 15 ಕೆಜಿ ಮೆಣಸು ಸಿಗ್ತದೆ ಸರ್. ಅಂದ್ರೆ ಈಗ ಕೇವಲ ಯಾವ ಸಿಲ್ವರ್ ಮರಗಳಿಗೆ? ಸಿಲ್ವರ್ ಮರಗಳಿಗೆ ಎಷ್ಟು ವರ್ಷದ ಮರಗಳು ಅವು ಸರ್? ಅವು ಒಂದು 10-12 ವರ್ಷದ ಮರ ಇರಬೇಕು. 10-12 ಮರಕ್ಕೆ ಎಳ್ಸಿದೀನಿ. ವರ್ಷದಿನ ಒಂದು 15 ಕೆಜಿ ಸಿಗ್ತದೆ. ಇಲ್ಲಿ ಹಳ್ಳಿಯಲ್ಲಿ ನಮ್ಮ ಅಂಗಡಿಗಳಿಗೆ ಹಾಕ್ಬಿಡ್ತೀನಿ ಸರ್. ಒಂದು 10 ಕೆಜಿ 450 ರೂಪಾಯಿ 500 ರೂಪಾಯಿ ರೇಟ್ ಇದಂಗೆ ಕೊಡ್ತಾರೆ ಸರ್. 450 ರೂಪಾಯಿ ಮೇಲೆ ಹೋಯ್ತದೆ ಸರ್. ನಿಮ್ಗೇನು ಅದಕ್ಕೆ ಹೆಚ್ಚು ಶ್ರಮ ಕೊಟ್ಟು ಕೆಲಸ ಮಾಡಬೇಕು ಅನ್ನೋಂಗಿಲ್ಲ. ಮೆಣಸಿನ ಖರ್ಚಿಲ್ಲವಲ್ಲ ಸರ್, ಮೆಣಸಿಗೆ ಗೊಬ್ಬರ ಗೋಡ್ಗೆಲ್ಲ ಖರ್ಚು? ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಹಾಕೋದು ಅಷ್ಟೇ, ಏನಿಲ್ಲ ಅದಕ್ಕೆ. ಏನ್ ಹಾಕಲ್ಲ? ಏನ್ ಹಾಕಿಲ್ಲ ಸರ್, ಕಳೆ ನಿರ್ವಹಣೆ ಅದೆಲ್ಲ ಏನಿಲ್ಲ ಸರ್. ಅದಕ್ಕೆ ಸುಮ್ನೆ ಒಂದ್ ವರ್ಷ ಗುಣಿಪಾತ್ ಮಾಡ್ಬಿಟ್ಟು ತೆನೆ ಗೊಬ್ಬರ ಹಾಕ್ರೆ ಅದ್ರ ಪಾಡ್ಗ ಬೆಳ್ಕೊಂಡಿರುತ್ತೆ ಸರ್. ಮರಕ್ಕೆ ಒಂದು ಮರಕ್ಕೆ ಎಷ್ಟು ಬಳ್ಳಿ ಬಿಟ್ಟಿದ್ದೀರಿ? ನೀವು ಒಂದ್ ಅಮ್ನಿಟ್ರೆ 2-3 ಬಳ್ಳಿ ಬರ್ತದೆ. ಆ ಬಳ್ಳಿ ನಂಬ್ಕೊಂಡು ಅದೇ ಮರ ತುಂಬಾ ಆಯ್ತದೆ ಸರ್. ಅದರಿಂದ ಎಷ್ಟು ಕೆಜಿ ನೀವು ಮಾರ್ತಾ ಇದ್ರಿ? 15 ಕೆಜಿ ಬರ್ತದೆ ಸರ್ ವರ್ಷಕ್ಕೆ. 10 ಗಿಡಕ್ಕೆ 15 ಕೆಜಿ ಬರ್ತದೆ. ಯಾಕೆ ನೀವು ಎಲ್ಲಾ ಮರಗಳಿಗೂ ಹೆಚ್ಚಾಗಿ ಅದನ್ನೇ ಹೆಚ್ಚು ನೆಟ್ಟಿಲ್ಲ ಸರ್? ನೆಟ್ಟಿಲ್ಲ ಸರ್. ಈಗ ಚಿಕ್ಕ ಮರ ಈಗ 2 ವರ್ಷ ಆಗಿದೆ ನೆಟ್ಟಿ. ಈ ಸಲ ನೆಕ್ಸ್ಟ್ ಈಗ ನೆಟ್ಟಿರೋ ಹಳೆ ಮರಗಳು? ಹಳೆ ಮರಗಳು ಸರ್. ಈಗ ಒಂದು 50 ಮರ ಚಿಕ್ಕವ 2 ವರ್ಷ ಆಗಿದೆ ನೆಟ್ಟಿ. ಇನ್ನು 6 ತಿಂಗಳು ನೆಡ್ತೀನಿ ಸರ್, 50 ಮರ ನೆಡ್ತೀನಿ. ಮತ್ತೆ ಒಂದು 300 ಅಡಿಕೆ ಗಿಡ ನೆಟ್ಟಿನಿ ಸರ್. ಈಗ 3 ವರ್ಷ ಆಗಿದೆ ನೆಟ್ಟಿ. ಅವನ್ನೆಲ್ಲಿ ಮಾಡಿದಿರಿ ಸರ್? ಅವು ನಾನು ಈ ಚಿಲುಕುಂದ ಅಂತ ಅಲ್ಲಿ ಸಸಿ ಸಿಕ್ತಿತ್ತು, ಸಸಿ ತಂದು ನೆಟ್ಟಿದ್ದೀನಿ. ಮೊದಲು ಅದಕ್ಕಿಂತ ಮೊದಲು ಒಂದು 10 ಸಸಿ ನಾನೇ ಸ್ವಂತ ತಳ್ಳೆ ಇಳಿಸಿದ್ದೆ, ನಮ್ಮ ಜಮೀನ್ಗೆ ಆಯ್ತದ ಇಲ್ಲ ಅಂತ ಟೆಸ್ಟ್ ಮಾಡಿದೆ ಸರ್. ಅವು ಒಂದು 10 ಮರ ಒಂಬಳೆ ಬಂದು ಒಳ್ಳೆ ಕಾಯ್ಬಿಟ್ಟು ಮೇಲೆ ಯಾಕೆ ನಾವು ಅಡಕೆ ಮರ ನೆಡಬಾರ್ದು ಅಂದ್ಬಿಟ್ಟು ಅದನ್ನ ಇಟ್ಕೊಂಡಿದ್ದೀನಿ ಸರ್. ಅಲ್ಲ, ಅವನ್ನ ಯಾವ ಜಾಗದಲ್ಲಿ ನೆಟ್ಟಿದ್ದೀರಿ? ಈಗ ತೆಂಗಾಯ್ತು, ಈಗ ಬದುಗಳ ಮೇಲೆ ಸಿಲ್ವರ್ ಹಾಕಿದ್ದೀನಿ ಅಂತ ಹೇಳಿದ್ರಿ. ಈ ಅಡಕೆ ಸಸಿಯನ್ನ ಯಾವ ಕಡೆ ಹಾಕಿದ್ದೀರಿ ಸರ್? ಇದೊಂದು 15 ಕುಂಟೆ ಜಮೀನ್, ಸ್ವಲ್ಪ ಹಳ್ಳ ಐತೆ, ಸ್ವಲ್ಪ ನೀರು ಯಾವಾಗಲೂ ಬೇರೆ ಬೆಳೆ ಬೆಳೆಯಾಗೈತೆ, ಸ್ವಲ್ಪ ಸೀರ್ತಿತ್ತು ಯಾವಾಗ್ಲೂ. ಅಲ್ಲಿಗೆ 15 ಕುಂಟೆ ಸುತ್ತ ತೆಂಗಿನ ಮರಗಳೈತೆ, ಅಲ್ಲಿಗೆ ಅಡಕೆ ನೆಟ್ಟಿದ್ದೀನಿ. ಅಡಕೆ ಹಾಕಿದ್ದೀನಿ. ಎಷ್ಟು ಮರ ಹಾಕಿದ್ದೀರಿ ಅಂದ್ರೆ? 250 ಸರ್. 250 ಅವು ಇನ್ನು ಎಷ್ಟು ವರ್ಷ ಬೇಕು? ಸರಿ 3 ವರ್ಷ ಆಯ್ತು, ಇನ್ನು 2 ವರ್ಷಕ್ಕೆ ಒಂಬಳೆ ಬರ್ತದೆ ಸರ್. ಚೆನ್ನಾಗಿ ಬಂದವೆ. ಕೊನೆ ಪಕ್ಷ 4 ವರ್ಷಕ್ಕಾರು ಬೆಳೆ ಬರ್ತದೆ ಸರ್. ಈಗ ಅಗತ್ಯ ಮಾಡಕ್ಕೆ ಆಳ ಸಮಸ್ಯೆ ಅಂದ್ಬಿಟ್ಟು 8 ಅಡಿ ನೆಟ್ಬಿಟ್ಟಿದ್ದೀನಿ ಸರ್. 8 ಅಡಿ 6 ಅಡಿ ನೆಟ್ಟಿದ್ದೀನಿ. ಮಿನಿಟ್ 2 ರಲ್ಲಿ ಆರಾಮಾಗಿ ಹೊಡ್ಕೋತೀನಿ ಸರ್ ಕಳೆ. ಅದಕ್ಕೇನು ನಿಮ್ಗೆ ಕಳೆ ನಿರ್ವಹಣೆ ಮಾಡೋದೇ ಬೇಕಾಗಿಲ್ಲ ಸರ್? 2 ಕಡೆಯಿಂದ ಟ್ಯಾಟ್ರ್ ಆಯ್ತದೆ, ಮಿನಿ ಟ್ಯಾಟ್ರ್ ಆಯ್ತಲ್ಲ, 2 ಕಡೆಯಿಂದ ಟ್ಯಾಟ್ರ್ ಆಯ್ತದೆ, ಕಳೆ ಕಳೆಗಿಲ್ಲ, ಏನು ಅವಶ್ಯಕತೆ ಇಲ್ಲ ಸರ್. ಅಲ್ಲ, ಮಿನಿ ಟ್ಯಾಟ್ರ್ ನೀವೇ ಇಟ್ಕೊಂಡಿದ್ದೀರಾ ಸ್ವಂತ? ಇಲ್ಲ ಸರ್, ಬಾಡಿಗೆ ಬರ್ತಾರೆ, ಬಾಡಿಗೆ ಕರ್ಕೊಂಡು. ಯಾಕೆ ನೀವೇ ಒಂದ್ ಸ್ವಂತ ಯಾಕೆ ಮಾಡ್ಕೋಬಾರ್ದು? ಮುಂದಿನ ದಿನಗಳು ಮಾಡ್ಕೋಬೇಕಂತಿದ್ದೀನಿ ಸರ್. ಮಾಡ್ಕೋಬೇಕಂತಿದ್ದೀರಿ. ಈಗ ತೆಂಗಾಯ್ತು, ಅಡಕೆ, ಒಂದು ಬಾಳೆನ ಹಾಕಿದ್ದೀನಿ ಸರ್. ಒಂದು ಎಲಕ್ಕಿ ಬಾಳೆ, ಒಂದು 200 ಗಿಡ ಹಾಕಿದ್ದೀನಿ ಸರ್. ಎಲ್ಲಿ ಯಾವ್ಯಾವ ಕಡೆ ಹಾಕಿದ್ರಿ? ಬೇರೆ ಕಡೆ ಸರ್. ಅದು ಸಪರೇಟ್ ಜಮೀನಿ ಅದೆ, ಅದತ್ಕೊಂಡೆ. ಅದಕ್ಕೆ ಈಗ ಮೊದಲು ಸ್ಟಾರ್ಟಿಂಗ್ ಮೊದಲು ಬೆಳೀತಿದ್ದೆ ನಾವು ಎಲಕ್ಕಿಯ. ನಾವೀಗ ಕಂದು ಮಾಡ್ಕೊಳ್ಳೋದ್ ಅಂದ್ಬಿಟ್ಟು ಒಂದು 100 ಬಟ್ಟೆ ನೆಟ್ಟಿದ್ದೀನಿ ಸರ್. ಮಾಡ್ಕೊಳಕ್ ಮಾತ್ರ ನೆಟ್ಟಿರೋದು ಸರ್? ಕಂದು ಮಾಡ್ಕೊಳಕ್ ಮಾಡ್ಕೊಂಡು ನೆಟ್ಕೊಂಡಿದ್ದೀನಿ. ಮಾಡ್ಕೊಂಡು ಆದ್ಮೇಲೆ ಎಲ್ಲ ಜಮೀನ್ಗೂ ನೆಡ್ಬೇಕು ಅಂತ ಆಸೆ ಇದೆ ಸರ್. ಎಷ್ಟು ಎಕರೆ ಮಾಡ್ಬೇಕಂತಿದ್ದೀರಿ? ಒಂದ್ ಎಕರೆ ಮಾಡ್ಬೇಕಂತಿದ್ದೀನಿ. ತೋಟಗಾರಿಕೆ ಸಬ್ಸಿಡಿ ಸಿಗ್ತದೆ ಎಲ್ಲಕ್ಕಿ ಬೆಳೆಗೆ, ಅದರಿಂದ ಒಂದ್ ಎಕರೆ ನೆಟ್ಕೊಂಡು ಮಾಡಿದ್ದೀನಿ. ಅಲ್ಲ, ಒಂದ್ ಎಕರೆ ಅಂದ್ರೆ ಈಗ ತೆಂಗ್ ಹಾಕಿದೀನಿ, ಸಿಲ್ವರ್ ಹಾಕಿದೀನಿ, ಅಡಿಕೆ ಹಾಕಿದೀನಿ ಅಂದ್ರೆ ಅಲ್ಲಿ ಎರಡ್ ಎಕರೆ ಮುಗ್ದೇ ಹೋಯ್ತು. ಈಗ ಬಾಳೆನ ಇಲ್ಲಿ ನೆಡ್ಬೇಕು ಅಂತಿದ್ರಿ, ಅಲ್ಲಿ ಜಾಗ ಇಲ್ಲಿದೆ. ತೆಂಗ್ ಹಾಕಿ ನೋಡಿದಿಲ್ಲ, ಅಕ್ಕಿ ಇಡ್ಬೋದಲ್ಲ ಸರ್? ತೆಂಗಿನ ಮಧ್ಯದಲ್ಲಿ, ತೆಂಗಿನ ಮಧ್ಯದಲ್ಲಿ ಇಟ್ಕೊಳ್ಳೋದು ಮಾಡಿದೀನಿ. ಈಗ ತೆಂಗಿನ ಗರಿ ನಿಮ್ಗೆ ಮೇಲೆ ಹೆಚ್ಚು ಬೆಳ್ಕೊಂಡು ಹೋದಾಗ ಅದ್ರ ತೆಂಗ್ ಗರಿ ಬಿದ್ದಾಗ ಬಾಳೆಗೆ ತೊಂದರೆ ಆಗುತ್ತಲ್ಲ? ಚಿಕ್ಕ ಗಿಡ ಇದ್ರೆ ಸಮಸ್ಯೆ ಆಯ್ತದೆ ಸರ್, ದೊಡ್ಡದಾಗೆ ಆದ್ಮೇಲೆ ಏನ್ ಸಮಸ್ಯೆ ಆಗ್ಲಾಸ ಬಿದ್ದಿರೋ ಗರಿಗಳನ್ನ ನಾವೇ ಮುಂಚಿತವಾಗಿ? ಇಲ್ಲ ಸರ್, ಮೇಲೆ ಹತ್ತು ಕಡೆ ಹಾಕಿಲ್ಲ, ಬಿದ್ದಾಗ ಎತ್ತಿ ಕಡೆ ಬದುಗೆ ಹಾಕ್ಬೇಕು ಸರ್. ಅಲ್ಲ, ಈಗ ಬಾಳೆ ಗಿಡದ ಮೇಲೆ ಗರಿ ಬಿದ್ರೆ ಬಾಳೆ ಮುರ್ಕೊಬಿಡುತ್ತಲ್ಲ? ಚಿಕ್ಕದಾಗಿದ್ರೆ ಸಮಸ್ಯೆ ಆಯ್ತದೆ. ಮರ ಏನು ದೊಡ್ಡದು? ದೊಡ್ಡದಲ್ಲ ಸರ್, ಇನ್ನು ಬಡ್ಡೆನೇ ಐತೆ. ಅಲ್ಲ, ಇನ್ನು ತೆಂಗಿನ ಗಿಡಗಳು ಬಡ್ಡೆ, ಇನ್ನು ದೊಡ್ಡದಾಗಿ ಮರ ಏನಾಗಿಲ್ಲ ಸರ್? ಮೂರು ವರ್ಷ ಆಗೈತೆ, ತಳಭಾಗದಲ್ಲಿವೆ. ಮತ್ತೆ ಈಗ ಆಹಾರಕ್ಕಾಗಿ ಬೇಕಾಗಿರ್ತದ ಮುಖ್ಯವಾಗಿ ಈ ಭಾಗದಲ್ಲಿ ರಾಗಿ ಸರ್. ರಾಗಿ ಬೆಳಿತೀವಿ ಸರ್. ರಾಗಿ ಎಲ್ಲಕ್ಕೂ ಮೂರ್ ಎಕರೆ ರಾಗಿ ಹಾಕ್ತೀನಿ. ಇಪ್ಪತ್ತೆಂಟರಿಂದ ಮೂವತ್ ಕ್ವಿಂಟಲ್ ರಾಗಿ ಬರ್ತದೆ ಸರ್. ನಾವು ನಾಲ್ಕು ಜನ ಇರೋದ್ರಿಂದ ನಮ್ಗೆ ಒಂದ್ ಐದಾರು ಕ್ವಿಂಟಲ್ ರಾಗಿ ಸಾಗುತ್ತದೆ. ಬಾಕಿ ರಾಗಿ ಆರ್ ಎಂ ಸಿ ಹಾಕ್ತೀನಿ ಸರ್. ಮೂರ್ ಎಕರೆ ರಾಗಿ ಅಂದ್ರೆ ಯಾವ್ದು? ನೀವು ತಂಬಾಕನ್ನು ಬಿಡಿಸ್ಕೊಳ್ತೀರಲ್ಲ? ತಂಬಾಕು ಮುರಿದಾದ್ಮೇಲೆ ರಾಗಿ ಹಾಕ್ತೀವಿ ಸರ್. ಅದೇ ಜಮೀನ್ ಅದೇ ರಾಗಿ ಆಯ್ತದೆ. ಹೇಗೆ ರಾಗಿ ಎಲ್ಲ ಹೇಗೆ ನಾಟಿ ಮಾಡ್ಕೊಳ್ತೀರಿ? ರಾಗಿ ನಾವ್ ಇಲ್ಲಿ ಮೊದ್ಲು ನಾಟಿ ಮಾಡ್ತಿದ್ದೋ, ಈಗ ಆಳುಗಳು ಸಮಸ್ಯೆ ಅಂದ್ಬಿಟ್ಟು ಏನ್ ಮಾಡ್ತೀವಿ, ರಾಗಿ ಚೆಲ್ಬಿಟ್ಟು ಟ್ಯಾಟ್ ಹೊಡಿಸ್ಬಿಡ್ತೀವಿ. ಆಮೇಲೆ ಮಾಮೂಲಿ ಹಲ್ಬೆ ಅಲ್ಲಿ ಬಂದು ಕೂರ್ಗೆ ಅಂತ ಹೊಡ್ಕೋತೀವಿ. ನಾನು ಮೊದಲು ಅನ್ಕೊಂಡಿದ್ದೆ ಅಂದ್ರೆ ಗೊಬ್ಬರ ಜಾಸ್ತಿ ಹಾಕಿದ್ರೆ ಚೆನ್ನಾಗಿ ಬರ್ತದೆ ಬೆಳೆ ಅನ್ಕೊಂಡ್ಬಿಟ್ಟಿದೆ ಸರ್. ನಾನು ಕೃಷಿ ಟ್ರೈನಿಂಗ್ ಮತ್ತೆ ವಿಸಿ ಫಾರಂ ಮಂಡ್ಯ ಇಲ್ಲೆಲ್ಲ ಹೋಗಿ ತಿಳ್ಕೊಂಡ್ ಮೇಲೆ ಮುಂದೆ ಮಕ್ಳಿಗೆ ಜನರೇಷನ್ ಎಷ್ಟು ಭೂಮಿ ಸಸ್ಯ ಕಳ್ಕೊತೀವಿ ಅಂದ್ಬಿಟ್ಟು ನಾನೇ ಕಮ್ಮಿ ಮಾಡಿದೀನಿ ಸರ್. ಯಾವ ಗೊಬ್ಬರ ಹಾಕಿದ್ರೆ ಜಾಸ್ತಿ ಅಂತ ಸರ್? ಜಾಸ್ತಿ ಯೂರಿಯಾ ಬಳಸಿದ್ರೆ ಭೂಮಿ ಬೇಗ ಅದ್ರ ಸತ್ವ ಕಳ್ಕೊಬಿಡ್ತದೆ ಸರ್. ಅದ್ ಯಾವ ತರ ಸತ್ವ ಕಳ್ಕೊಳ್ತೇವೆ? ಅದ್ರ ಬೆಳಗ್ ಬೇಕು ಅಂತ ಹಾಕೋದಲ್ವಾ ಯೂರಿಯಾನ? ಬೆಳಗ್ ಬೇಕು ಅಂತ ಸರ್, ಅತಿ ಗೊಬ್ಬರ ಹಾಕಿದಾಗ ಭೂಮಿ ಜೀವಾಂಶಗಳು ಸತ್ತೋಗ್ಬಿಡ್ತದೆ ಸರ್. ಭೂಮಿಲಿ ಇರ್ತಕ್ಕಂತ ಜೀವಾಂಶಗಳು, ಹುಳಪುಟ್ಟಿಗಳು, ಅದು ನಮ್ಗೆ ಎರೆಹುಳುಗಳವಲ್ಲ ಸರ್, ಸಂಖ್ಯೆ ಕಮ್ಮಿ ಆಗ್ಬಿಡ್ತದೆ. ಅದರಿಂದ ನಾನೇ ಕಮ್ಮಿ ಮಾಡ್ಬಿಟ್ಟಿನಿ ಸರ್. ತುಂಬಾ ಬೇಕಾದಂತಹ ಆರೋಗ್ಯಪೂರ್ಣ ಸತ್ವಗಳನ್ನ ಕಳ್ಕೊಳ್ಳುತ್ತೆ ಸರ್. ಈಗ ನಿಮ್ಗೆ ಬೆಳೆಯನ್ನ ಬೆಳೀತಾ ಇರ್ತೀರಿ, ರಾಗಿ ಆಗ್ಲಿ, ಅಲಸಂದಿ ಆಗ್ಲಿ, ಬೇರೆ ಇನ್ನೊಂದಾಗ್ಲಿ, ಈ ಅವುಗಳಿಗೆ ರೋಗ ರುಜಿನ ಅಂತ ಕಾಡು ಅಲ್ವಾ? ಜೀವಾಮೃತ ಅಂತ ಮಾಡ್ಕೋತೀನಿ ಸರ್. ಸ್ವಲ್ಪ ಅದ ಡ್ರಮ್ ಮಾಡ್ಕೋತೀನಿ, ಅದಕ್ಕೆ ಒಂದ್ 5 ಕೆಜಿ ಬೆಲ್ಲ, ದನಗೊಮ್ಮಲ ಸಗಣಿ, ಮತ್ತೆ ತೇವರಿ ಮೇಳದ 2 ಕೆಜಿ ಮಣ್ಣು, ಮತ್ತೆ ದ್ವಿದಳ ಧಾನ್ಯ 2 ಕೆಜಿ ಹಿಟ್ಟು ಹಾಕಿ ತಿರುಗಿಬಿಟ್ಟು ಒಂದ್ ವಾರ ಗಂಟೆ ತಿರುಗಿದ್ರೆ ಅದು ಇದು ಬರ್ತದೆ ಸರ್. ಅದ ಮಾಮೂಲಿ ಸ್ಪ್ರೇ ಹೊಡಿಬಹುದು, ಆ ಸ್ಪ್ರೇ ಹೊಡ್ಕೋತೀವಿ. ಉಳ್ಕೊಂಡಂತ ಗಿಡದ ಬೊಡ್ಡೆಗೂ ಹಾಕ್ತಿವಿ. ಹಂಗೂ ನಿರ್ವಹಣೆ ಬಂದಿಲ್ಲ ಅಂದ್ರೆ ಸರ್, ಸ್ವಲ್ಪ ಪರ್ಸೆಂಟೇಜ್ ಕಮ್ಮಿ ಇರೋವನ್ನ ತಂದು ಹೊಡಿತೀವಿ ಸರ್. ಅಂದ್ರೆ ಅಂದ್ರೆ ಕೆಮಿಕಲ್ ಕ್ರಿಮಿನಾಶಕಗಳನ್ನ ಬಳಸ್ತೀರಿ. ಈಗ ಈ ಜೀವಾಮೃತದಲ್ಲಿ ನಿಮ್ಗೆ ಎಷ್ಟು ಯಶಸ್ಸು ದೊರೀತಾ ಇದೆ ಸರ್? ಇದು ಒಂದೇ ಸಲ ಕಂಟ್ರೋಲ್ ಆಗಕ್ಕಿಲ್ಲ. ಈಗ ನಾವು ಮಾಡ್ತಾ ಇರ್ತೀವಿ, ಪಕ್ಕದವರು ಮಾಮೂಲಿ ಕ್ರಿಮಿನಾಶಕ ಮಾಡ್ತಾರಲ್ಲ, ಅದರಿಂದ ಪ್ರತಿಯೊಬ್ಬರು ಮಾಡ್ಬಿಟ್ರೆ ಇದು 100 ಭಾಗ ಇದು ಸಕ್ಸಸ್ ಆಯ್ತದೆ ಸರ್. ಇದು ಈಗ ಎಲ್ಲೆಲ್ಲಿ ಯಾವ್ಯಾವ ಬೆಳೆಗೆ ಪ್ರಯೋಗ ಮಾಡಿದಿರಿ ಜೀವಾಮೃತನ ಸರ್? ನಾವು ಮೆಣಸಿನ ಗಿಡಕ್ಕೆ ಮಾಡಿದೀವಿ ಸರ್. ಈಗ ಜೀವಾಮೃತ ಮೆಣಸಿಗೆ ಮಾಡಿದೀವಿ. ಈಗ ಮೆಣಸಿಗೆ ಎಷ್ಟಕ್ಕೆ ಹಾಕಿದ್ರಿ ಸರ್? ಮೆಣಸಿಗೆ ಒಂದ್ 10 ಕುಂಟೆ ಹಾಕಿದೆ. ಈ ಸಲ ಹಾಕಿಲ್ಲ ಸರ್, ಓ ಸಲ ಹಾಕಿದೆ. ಅದನ್ನ ಪ್ರಯೋಗ ಮಾಡಿದೆ ಸರ್. ಲಾಸ್ಟ್ ತನಕ ಗೊಬ್ಬರನು ಹಾಕಿಲ್ಲ ಸರ್, ಔಷಧ ಸ್ಪ್ರೇ ಮಾಡಿಲ್ಲ ಯಾವ್ದು, ಬರೀ ಇದ್ರಲ್ಲೇ ಮಾಡ್ದು. ಇದೇ ಬೊಡ್ಡೆ ಹೋದ ಇದನ್ನೇ ಸ್ಪ್ರೇ ಮಾಡ್ದ ಸರ್. ಹುಳ ಯಾವ್ದು? ಯಾವ ಹುಳನು ಬರಲಿಲ್ಲ ಸರ್, ಚೆನ್ನಾಗಿ ಬಂತು. ಈ ಸಲ ಮಳೆ ಜಾಸ್ತಿ ಆಗಲಿಂದ ಮೆಣಸಿಗೆ ಕಮ್ಮಿ ಮಾಡ್ಬಿಟ್ಟಿದ್ರಿ ಸರ್. ಗಿಡ ಹಾಕಿದ್ರಿ 10 ಕುಂಟೆಗೆ? ಅರ್ಧ ಎಕರೆಗೆ ಹಾಕಿದೆ, ಅರ್ಧ ಎಕರೆ ಒಂದು 3,000 ಗಣ ಹಿಡಿದಿತ್ತು. 3,000 ಗಿಡ ಆಗಿತ್ತು. ಎಷ್ಟು ಕೆಜಿ ಆಯ್ತು ನಿಮ್ಗೆ? ಎಷ್ಟು ಆದಾಯ ಆಯ್ತು ಮೆಣಸಿನಿಂದ? ಮೆಣಸಿಗೆ ನಮ್ಗೆ ಒಟ್ಟು 10 ಗೊತ್ತಿಲ್ಲ, ಇಲ್ಲ ಹಳ್ಳಿ ಮಾರ್ಕೊಂಡಿದ್ದಲ್ವಾ, 20-25,000 ಆಗಿತ್ತು ಸರ್. ಇಲ್ಲಿ ಅಂಗಡಿಗಳ ಕೇಳ್ತಾರೆ ಸರ್, ಅಂಗಡಿಗೆ ನಮ್ಗೆ ಹುಣಸೂರು ದೂರ ಸರ್, 15 ಕಿಲೋಮೀಟರ್ ಆಯ್ತದೆ. ಅದರಿಂದ ಆಟೋ ಪುಡ ಬಾಡಿಗೆ ಸರ್ ನಮ್ಗೆ ಇಲ್ಲಿ ಅಲ್ಲಿ ರೇಟ್ ನಡೀತದಕ್ಕಿಂತ 2 ರೂಪಾಯಿ ಕಮ್ಮಿ ಸರ್. ಇಲ್ಲಿ ಆರ್ ಎಂಸಿ ಲೇನ್ ನಡೀತದೆ, 2-3 ರೂಪಾಯಿ ಕಮ್ಮಿ ಇರ್ತದೆ. ಮೊಬೈಲ್ ಮಾಮೂಲಿ ಆಪ್ ಇದು ಮಾಡ್ಕೊಂಡಿವಿ ಸರ್, ಗೊತ್ತಾಗ್ತದೆ ಮೈಸೂರಲ್ಲಿ ನಡೆಯೋದು, ಇಲ್ಲಿ ಗೊತ್ತಾಗ್ತದೆ ನಮ್ಗೆ. ಈಗ ಈ ಬೇರೆ ಇನ್ನೇನೆಲ್ಲ ಬೆಳೆಗಳನ್ನ ನೀವು ತರಕಾರಿ ಬೆಳೆ ಹಾಕ್ಬೋದು ಅಥವಾ ಬೇರೆ ಬೇರೆ ಆದಾಯ ಮೂಲದ ಬೆಳೆಗಳು? ಸರ್ ತರಕಾರಿ ಬೆಳೆ ಬೆಳೆಯಕ್ ಹಾಕಿಲ್ಲ, ನಾಟಿ ಹೊಸ ಸಾಕೊಂಡಿದ್ರಿ ಸರ್. ನನಗೆ ಸ್ವಲ್ಪ ಕೈ ನೋವು, ಬಲ್ಲಕಾಯಿ ಮೊದಲು ಸಾಕೊಂಡಿದ್ದೆ, 2 ಡೈಲಿ 15 ಲೀಟರ್ ಹಾಲಾಗ್ತಿದೆ. ನನಗೆ ಸ್ವಲ್ಪ ಬಲ್ಲಕಾಯಿ ಜೈಂಟ್ ಪೇನ್ ಸಮಸ್ಯೆ ಸರ್. ನನಗೆ ಯಾಕೆ ಏನಾಗಿತ್ತು? ಬಿದ್ದ್ಬಿಟ್ಟೆ ಸೈಕಲ್ ಬಿದ್ದ್ಬಿಟ್ಟು ಸ್ವಲ್ಪ ಕೈ ನೋವಾಗ್ಬಿಟ್ಟಿದ್ದು ಬಲ್ಲಕಾಯಿ. ಅದ್ರಿಂದ ಏನ್ ಮಾಡಿದೆ, 5 ವರ್ಷದಿಂದ ನಾಟಿ ಹಸಿ ಸಾಕ್ತಿದ್ದೀನಿ ಸರ್. ಅಲ್ಲ, ನಾಟಿ ಹಸಿ ಸಾಕೋದಕ್ಕೂ ಕೈ ಸಮಸ್ಯೆಗೂ ಏನು? ಹಾಲು ಕರೆಯಕ್ ಹಾಕಿಲ್ವಲ್ಲ ಸರ್, ಅದಕ್ಕೆ ಸಿಂಧಸ್ಗಳು ಮಾರ್ಬಿಟ್ಟಿದ್ದೀನಿ. ಎರಡಕ್ಕೂ ಮಾರ್ಬಿಟ್ಟೆ ಸರ್. HFS ಗಳು ಎರಡಿತ್ತು ಮಾರ್ಬಿಟ್ಟು. ಹಾಲು ಕೊಡ್ತಿದ್ದು, ಕರೆಯೋದಕ್ಕೆ ಕೈ ಸಮಸ್ಯೆ ಆಯ್ತು. ನನಗೆ ಮನೆಯವ್ರು ಯಾರು ಸಪೋರ್ಟ್ ಮಾಡಲ್ವಾ? ಇಲ್ಲ ಸರ್, ನಮ್ಮ ಮಿಸಸ್ಗೆ ಕರೆಯಕ್ ಬರಹಾಕಿಲ್ಲ, ಅದಕ್ಕೆ ಡೈಲಿ ಕರಿಬೇಕಲ್ಲ ಸರ್ ಬೆಳಗ್ಗೆ ಸಂಜೆ. ಅದರಿಂದ ಸಮಸ್ಯೆ ಆಯ್ತು, ಅದರಿಂದ ಮಾರ್ಬಿಟ್ಟೆ ಸರ್. ಏನದು, ಈ ಹಸುಗಳು ಇದನ್ನೇ ಕೊಂಡ್ಕೋಬೋದಾಗಿತ್ತಲ್ಲ, ಕೈಗೆ ಸಮಸ್ಯೆ ಕೊಡೋದು? ಇದು ನಾಟಿ ಹಸು, ಅದೇ ಇದೆ ವ್ಯವಸಾಯ ಮಾಡೋಕೆ ಅವನು ಉಪಯೋಗಿಸ್ತೀನಿ. ಪ್ರತಿ ವರ್ಷಕ್ಕೂ ಒಂದೊಂದು ಕರ ಆಗ್ತದೆ, ಮನೆಗೆ ಆಗಷ್ಟ ಹಾಲು ಅವೇ ಕೊಡ್ತೇವೆ ಸರ್. ನಾವು ಡೈರಿಗೆ ಹಾಕಿಲ್ಲ, ಅದನ್ನ ಮನೆಗೆ ಇಟ್ಕೋತೀವಿ, ಮೊಸರು ಮಜ್ಜಿಗೆ ಇಟ್ಕೋತೀನಿ. ಒಳ್ಳೆ ಕರ ಹೋಗ್ತದೆ ಸರ್. ಈಗ ಒಂದು 12 ತಿಂಗಳ ಕರ ಐತೆ ನಮ್ಮ ಮನೆಯಲ್ಲಿ, ಒಂದು 11 ತಿಂಗಳ ಕರ ಐತೆ. ಈಗ 50 ಸಾವಿರ ಕೇಳ್ತಾರೆ ಸರ್, 25 ಸಾವಿರ ಕೇಳ್ತಾ ಇದಾರೆ, ಎರಡು ಊರ್ಗೂ ಯಾಕೈತೆ. ಈಗ ಹೆಚ್ ಎಫ್ ಹಸುಗಳು ಎಷ್ಟು ಹಸುಗಳನ್ನ ಸಾಕಿದ್ರೆ ಮುಂಚೆ? ಸರ್ ನಾವು 2 ವರ್ಷ ಸಾಕಿದೆ, ಒಂದು ಹೆಚ್ ಎಫ್ ಇತ್ತು, ಒಂದು ಸಿಂಧಿ ಹಸು ಇತ್ತು, ಒಂದು 7 ಲೀಟರ್ ಹಾಲು ಕೊಡ್ತಿದ್ವು ಒಂದೊಂದು ಟೈಮ್ಗೆ. ನಿಮ್ಗೆ ಹೈನುಗಾರಿಕೆ ಅಂತ ಕೂಡ ಒಳ್ಳೆ ಹಣ ಸಿಗ್ತಾ ಇತ್ತು, ನಿಮ್ಗೆ ಬೇರೆ ಬೇರೆ ಖರ್ಚು ವೆಚ್ಚಗಳಿಗೆ ಅನುಕೂಲ ಆಗೋದು. ಆದ್ರೆ ಈಗ ಅವುಗಳು ಇಲ್ಲೇ ಇರೋದ್ರಿಂದ ನಿಮ್ಗೆ ಆ ಖರ್ಚನ್ನ ಹೇಗ್ ಸರಿದೂಗಿಸ್ಕೊತಾ ಇದ್ರಿ? ನಾವೀಗ ನಾಟಿ ಹಸು ಸಾಕೊಂಡಿದೀವಿ, ಒಂದೊಂದು ಕರು ಈಗ 25 ಸಾವಿರ ಕೇಳ್ತಾ ಇದಾರೆ. ಒಂದು 11 ತಿಂಗಳ ಕರು, ಒಂದು 12 ತಿಂಗಳು, ಒಂದು ವರ್ಷ ಆಗತ್ತೆ ಒಂದು ಕರಿಗೆ. ಜೊತೆಗೆ ಕೋಳಿ ಸಾಕೊಂಡಿದೀವಿ ಸರ್, ಒಂದು ನನ್ನ ಹತ್ರ ಒಂದು 60 70 ಕೋಳಿ ಐತೆ. ಕೋಳಿಗಳು ಸಾಕೊಂಡಿದ್ದೀನಿ ಸರ್, ಇಲ್ಲೇ ಕೋಳಿಗೆ ತೊಳಕ್ಕೆ ಇಲ್ಲೇ ಬರ್ತಾರೆ. ಕೋಳಿ ಫಾರ್ಮ್ ತರ ಮಾಡ್ಕೊಂಡಿದ್ದೀರಾ? ಫಾರ್ಮ್ ತರ ಏನಿಲ್ಲ ಸರ್, ಒಂದು ಸಪರೇಟ್ ಒಂದು ರೂಮ್ ಇದೆ, ನೈಟ್ ಗೋಜಾಕ್ತಿವಿ, ಬೆಳಗಟ್ಟೆ ಮುಟ್ಬಿಡ್ತೀವಿ ಸರ್. ಏನ್ ಯಾವ ಕೋಳಿಗಳು ಸರ್? ನಾಟಿ ಕೋಳಿ ಸರ್. ಎಲ್ಲ ನಾಟಿ ಕೋಳಿನ? ಇಲ್ಲ ಸರ್, ಒಂದು 5-6 ಕಡಕ್ನಾಥ್ ಕೋಳಿನ ಸಾಕೊಂಡಿದ್ದೀನಿ ಸರ್. ಹೌದಾ? ಈಗ 60 ಕೋಳಿ ಅಂತ ಅಂದ್ರೆ ಹೆಚ್ಚು ಕಡಿಮೆ ನಿಮಗೆ ಮೊಟ್ಟೆನೂ ಸಿಗ್ತಾ ಇರ್ಬೋದು. ಮೊಟ್ಟೆ ಸಿಗ್ತಾವೆ ಸರ್, ಅದ್ರಲ್ಲಿ 20 ಕೋಳಿ ಮೊಟ್ಟೆ ಆಗ್ತವೆ ಸರ್. ಎಷ್ಟು ಇರ್ತವೆ ದಿನಕ್ಕೆ? ಹಂಗಾರೆ 20 ಒಂದು 17-18 ಕೋಳಿ ಮೊಟ್ಟೆ ಆಗ್ತವೆ ಸರ್. 100-150 ಮೊಟ್ಟೆ ಮಾರ್ತೀನಿ ಸರ್. ಮನೆಗೆಲ್ಲ ಬಳಸ್ಕೊತೀರಾ? ಮನೆಗೆ ಅದೇ ಸರ್ ನಾವು. ಆಮೇಲೆ ಅಂಗಡಿಗಳಲ್ಲಿ ಕೋಳಿ ತಂತೀನಲ್ಲ, ನಮ್ಮ ನಾಟಿ ಕೋಳಿನೇ ಆಯ್ತವೆ ಸರ್ ನಮಗೆ. ಅದೇ ಎಷ್ಟು ಕೋಳಿ ಮಾರ್ತೀರಿ ತಿಂಗಳಿಗೆ? ಸತ್ಯಗಳಿಗೆ ಒಂದು 7-8 ಹಿಂಗೆ ಜನ ತಗೊಳಕ್ ಬಂದಂಗೆ ಸರ್, ಡಿಪೆಂಡ್ ಅದ್ರ ಮೇಲೆ ಎಷ್ಟು ಕೋಳಿ ಅಂತ ಹೇಳಕ್ಕಿಲ್ಲ. 7-8 ಅಂದ್ರೆ ನಿಮ್ಗೆ ಏನಾದ್ರೆ ಅಂತ ಜಾಸ್ತಿ ಆದಾಯ ಆಗಲ್ವಲ್ಲ? ಅವೇ ಮನೆ ಖರ್ಚು ಆಯ್ತದೆ ಬಿಡಿ ಸರ್, ಮನೆ ಖರ್ಚು ಆಯ್ತದ. ಅಂದ್ರೆ ಹೈನುಗಾರಿಕೆಯಲ್ಲಿ ನೀವು ಕಳ್ಕೊಂಡಿದ್ದ ಕೋಳಿ ಸಾಕಾಣಿಕೆಯಿಂದ ಗಳಿಸ್ತಾ ಇದ್ದಾರೆ. ಕೋಳಿ ಅಂದ್ರೆ ನಾವೇನ ಫಾರ್ಮ್ ಮಾಡಿ ಫೀಡ್ಸ್ ಏನ್ ಹಾಕಿಲ್ವಲ್ಲ ಸರ್, ಮನೇಲಿ ಮೇಕೆ ಬರ್ತದೆ, ಮನೇಲಿ ರಾಗಿ ಬರ್ತದೆ, ಅದೇ ರಾಗಿ ಹಾಕ್ತಿವಿ. ಮತ್ತೆ ಅಕ್ಕಿ ಇರ್ತದಲ್ಲ, ಅಕ್ಕಿ ನುಚ್ಚು ವೇಸ್ಟ್ ಅದ ಎಷ್ಟರ ಅದೇ ಅದೇ ತಿನ್ಕೋತದೆ. ಅಂದ್ರೆ ಮನೇಲಿ ಏನ್ ದಾನಿಗಳು ನಾವು ಅದನ್ನ ಕೇರ್ದಾಗ ಒಂದಾಗ ಬರ್ತದೆ, ಅದೇ ಅದನ್ನೇ ಆಹಾರ. ಮತ್ತೆ ಹೊರಗಡೆ ಬಿಟ್ಟಾಗ ಅದೇ ಹುಳ ಹುಟ್ಟಿ ತಿನ್ಕೋಬರ್ತದೆ ಸರ್. ನಮ್ದು ಹೊರಗಡೆ ಐತೆ ಸರ್ ಜಮೀನು, ಜಮೀನಲ್ಲೇ ಮನೆ ನಮ್ದು, ಅದ್ರಿಂದ ಸಮಸ್ಯೆ ಏನಿಲ್ಲ. ಅಂದ್ರೆ ನಿಮ್ಗೆ ಏನ್ 2.5 ಎಕರೆ ಜಮೀನಿಂದ ಇದೆ ಅಲ್ಲೇ? ಅಲ್ಲೇ ಮನೆ ಐತೆ. ಈಗ ನಿಮ್ ತಾಯಿಯವರು ಕೂಡ ನಿಮ್ ಕೃಷಿ ಚಟುವಟಿಕೆಯಲ್ಲಿ ಪಾಲ್ಗೊಳ್ತಾರ, ಸಪೋರ್ಟ್ ಮಾಡ್ತಾರ? ಹೇಗೆ? ಇಲ್ಲ ಸರ್, ಅವ್ರಿಗೆ ಸ್ವಲ್ಪ 70 ವಯಸ್ಸಾಗದೆ, ಅವ್ರೇನು ಕೆಲಸ ಮಾಡಕ್ಕಿಲ್ಲ ಸರ್ ಮನೇಲಿ. ಅದ್ರ ನಿಮ್ಗೆ ಮಾರ್ಗದರ್ಶನ? ಮಾರ್ಗದರ್ಶನ ಮನೇಲಿ ಇರ್ತಾರೆ, ಮಕ್ಳು ನೋಡ್ಕೋತಾರೆ ಮನೇಲಿ ಇರ್ತಾರೆ. ಅದ್ರ ನಿಮ್ ಸ್ವಲ್ಪ ನಿರಾಳ ನಿರಾಳ ಆಗೈತೆ, ಹೊರಗಡೆ ಹೋದ್ರು ಮಕ್ಳ ಜೊತೆಲಿ ಇರ್ತಾರೆ ಸರ್. ಅದೇ ಈಗ ಉತ್ತಮವಾದ ಬಾಳೆ ಕೃಷಿಯನ್ನ ಮಾಡ್ತಾ ಇದೀನಿ ಅಂತ ಹೇಳಿದ್ರೆ, ಕಣ್ಣು ನೆಟ್ಟಿದ್ರೆ ಮುಂಚೆ ಮಾಡ್ತಾ ಇದ್ರ ಕೃಷಿಯಿಂದ ಬಾಳೆನ? 5 ಮಾಡಿದೆ ಸರ್, ಬಾಳೆ ಕೃಷಿ ಮಾಡಿದೆ. ಅವಾಗ ರೈಟ್ ಕಮ್ಮಿ ಆಗ್ಬಿಟ್ಟಿದೆ ಸರ್, 13 ನೀಡ್ರಪ್ಪ ಮುಡಿದು ಕೆಜಿ ಎಲ್ಲಾಕಿ ಬಾಳೆ. ಆಗ ಬಿಡ್ಬಿಟ್ಟೆ. ಎಷ್ಟು ಕೂಳೆ ಮಾಡಿದ್ರಿ ಸರ್? ಅವಾಗ 1,000 ಗಿಡ ನೆಟ್ಟಿದೆ, ಲಾಸ್ ಆಗ್ಬಿಡ್ತು ಸರ್. ಆಗ ಪುನಃ ಈಗ ರೈಟ್ ಜಂಪ್ ಆಗೈತೆ, ಬಾಳೆ ಇಲ್ಲ. ಈ ಪುನಃ ನೆಟ್ಟಿದೀನಿ ಸರ್, ಈಗ ನೆಟ್ಟಿ ಅಲ್ಲೇ ನೀನು ಕೊನೆ ಒಂದು 6 ಆಗೈತೆ ಸರ್ ನೆಟ್ಟಿ, ನೀನು ಕೊನೆ ಬರೋ ಟೈಮ್ ಆಗೈತೆ. ಅದ ಬರೀ ಕಂದಿಗೆ ಇಟ್ಕೊಂಡಿರೋದು ಅಂತ ಹೇಳಿದ್ರೆ ಕಂದು ಅದರಿಂದ ಕಂದು ಎಷ್ಟು ಒಂದು ಎಕರೆಗೆ ಹಾಕ್ತೀನಿಲ್ಲ ಸರ್, ಆ ಕಂದಗೋಸ್ಕರ ನಿಟ್ಕೊಂಡಿದೀನಿ. ಎಷ್ಟು ನಮ್ಮದೇ ಕಂದು ಇಟ್ಕೊಳ್ಳೋದಂತ ಸರ್. ಬೇರೆ ಇನ್ನೇನು ಬೆಳೆಯನ್ನ ಬೆಳಿಬೇಕು ಅಂತ ಇದ್ದೀರಿ, ಬೆಳೀತಾ ಇದ್ದೀರಿ ಹೇಳಿ? ಅದೇ ಭತ್ತ ಹಾಕೊಂಡಿದೀವಿ ಸ್ವಲ್ಪ. ಎಷ್ಟು ಹಾಕೊಂಡಿದ್ರಿ? ಒಂದು 10 ಕ್ವಿಂಟಲ್ ಗದ್ದೆ ಮಾಡಿದೀವಿ ಸರ್. ಅಂದ್ರೆ ನಿಮ್ಗೆ ಊಟಕ್ಕಾಗಷ್ಟು? ಊಟಕ್ಕಾಗಷ್ಟು ಮಾತ್ರ ಬೆಳ್ಕೊತೀನಿ ಸರ್. ಅದಕ್ಕೆ ನೀರು ನಿಮ್ ಪಂಪ್ಸೆಟ್ ಐತೆ. ನಿಮ್ಗೆ ಹೆಚ್ಚು ಆದಾಯವನ್ನ ತಂದು ಕೊಟ್ಟಿದ್ದು ನನಗೆ ನನ್ನ ಕೃಷಿ ಜೀವನದಲ್ಲಿ ಇದುವರೆಗೆ ಇದರಲ್ಲಿ ಒಳ್ಳೆ ದುಡ್ಡನ್ನ ನಾನು ಹಣಕಾಸನ್ನ ನೋಡಿದೆ ಆದಾಯ ಮಾಡಿದೆ ಅಂತಕ್ಕಂಥದ್ದು ಯಾವ ಬೆಳೆ? ಶುಂಠಿ ಸರ್. ಶುಂಠಿಲೇ ನಮ್ಗೆ ಜಾಸ್ತಿ. ಶುಂಠಿ ಅಂದ್ರೆ ಈಗ ಒಂದು 3 ವರ್ಷ ಹಿಂದೆ ಒಳ್ಳೆ ರೇಟ್ ಇದೆ ಸರ್. ನಮ್ಗೆ 2003 ನಮ್ಗೆ ಅಷ್ಟೊಂದು ಅನುಭವ ಇತ್ತಿಲ್ಲ. ಈಗ ಒಂದು 5 ವರ್ಷದಲ್ಲಿ ನಮ್ಗೆ ಶುಂಠಿಯಿಂದ ಜಂಪ್ ಆಗ್ಬಿಡೋ ಸರ್. ನಾವು ಶುಂಠಿ ರೇಟ್ ಇಂದ ಒಳ್ಳೆ ರೇಟ್ ಆಯ್ತು, ಪುನಃ 2 ವರ್ಷ ಕಮ್ಮಿ ಇದೆ. ಈ ಸಲ ರೇಟ್ ಆಗದೆ, ಮಳೆ ಜಾಸ್ತಿ ಆಗಿ ಇರೋ ಶುಂಠಿ ಹೊಟ್ಟೆ ಸರ್. ಈ ಸಲ ಎಷ್ಟು ಹಾಕಿದ್ರಿ ಸರ್? ಈ ಸಲ ಒಂದು 3/4 ಎಕರೆ ಇಟ್ಟಿದೆ, 20 ಚೀಲ ಹಾಕಿದೆ. ಈಗ ಬರೀ 50 ಚೀಲ ಆಯ್ತು ಸರ್. 1,000 ರೂಪಾಯಿ ಕೊಟ್ಬಿಟ್ಟು ನಾವು ಎಲ್ಲ ಮಳೆ ನೀರು ತುಂಬಿಕೊಬಿಡ್ತು. ಹಾಕಿ ಮಾಡಿರೋ ಖರ್ಚು ಖರ್ಚು ಆಗಿಲ್ಲ ಸರ್, ಈ ಸಲ ಲಾಸ್ ಆಗ್ಬಿಡ್ತು. ಆ ಹಿಂದೆ ಎಲ್ಲ ಎಷ್ಟು ಬೆಳೆದಿದ್ರಿ ಒಂದ್ ಎಕರೆಗೆ? ಹೋಸಲ ಸರ್ ಚೆನ್ನಾಗಿ ಬರ್ತಾರೆ ಅಂದ್ರೆ 300-350 ಚೀಲ ಬೆತ್ತದೆ ಸರ್ ಬ್ಯಾಗ್. 60 ಕೆಜಿ ಬ್ಯಾಗು, ಒಂದ್ ಚೀಲ ಅಂದ್ರೆ 60 ಕೆಜಿ ತುಂಬತಾರೆ. 60 ಕೆಜಿ ಬ್ಯಾಗು 350 ಚೀಲ ಗಂಟು ಬರ್ತದೆ ಸರ್ ಎಕರೆಲ್ಲಿ. 350 ಚೀಲ ಅಂತಂದ್ರೆ ಒಂದ್ ಚೀಲಕ್ಕೆ ಸರಾಸರಿ ಎಷ್ಟು ಬರ್ತದೆ ಆದಾಯ ಎಲ್ಲ ಸರ್? ಅದು ರೇಟ್ ಇದ್ದಂಗೆ ಸರ್ ಮಾರ್ಕೆಟ್ ಅಲ್ಲಿ ಸರ್. 500 ಗಂಟು ತಗೋತದೆ, 500 ರೂಪಾಯಿ ನೀಡಿದ್ರೆ 500 ಗಂಟು ಆಯ್ತದೆ ಸರ್. ಈಗ ನೋಡಿ ಸ್ಟಾರ್ಟಿಂಗ್ ಎಲ್ಲ 500 ಇತ್ತು, 600 ಇತ್ತು, 1,000 ಇತ್ತು, 2,000 ಗಂಟು ಹೋಯ್ತಾ ಇದೆ ಸರ್. ಮುಂಚೆ ಎಲ್ಲ ನೀವು ಮಾರಿದಾಗ ಎಷ್ಟಕ್ಕಿತ್ತು ಸರ್? ನಾವು ಮಾರಿದಾಗ ಬರೀ 1,000 ರೂಪಾಯಿ ಇತ್ತು ಸರ್. 1,000 ರೂಪಾಯಿ ಮಾರಿದ್ರು ನಿಮ್ಗೆ ಒಳ್ಳೆ ಆದಾಯ ಆಗಿದೆ? ಇಲ್ಲ ಸರ್, 50 ಚೀಲ ಆಯ್ತು, 1,000 ರೂಪಾಯಿ ಆಯ್ತು ಅಷ್ಟೇ. ಈ 3 ವರ್ಷ ಹಿಂದೆ ಸರ್ ನಮ್ಗೆ ಚೀಲಕ್ಕೆ 3,000 ನಡೀತಿತ್ತು, ಒಟ್ಟಿದ್ವಲ್ಲ ಸರ್, ಅವಾಗ 2 ಎಕರೆ 3 ಎಕರೆ ಆಗ್ತಿತ್ತು, 5-6 ಲಕ್ಷ ದುಡ್ಡು ಆಯ್ತಿತ್ತು ಸರ್. ಈಗ ನಿಮ್ಗೆ ಮಳೆ ಹೆಚ್ಚಾಗಿ ಅದರಿಂದ ನಿಮ್ಗೆ ಸ್ವಲ್ಪ ನಷ್ಟ ಆಗಿದೆ, ಮುಂದೆ ಬೆಳಿಬೇಕು ಅಂತ ಅನಿಸ್ತಿದ್ಯಾ ಶುಂಠಿನ? ಬೆಳಿಬೇಕು ಸರ್, ಅದನ್ನೇ ನಂಬ್ಕೊಂಡಿದೀವಲ್ಲ ಸರ್ ನಾವು, ಬೇರೆ ಬೆಳೆ ಬೆಳೆಯಕ್ ಹಾಕಿಲ್ವಲ್ಲ, ಶುಂಠಿ ಹೋಗಿ ಸ್ವಲ್ಪ ಹಾಕ್ಬೇಕು ಮುಂದಾಗಿ. ಅಂದ್ರೆ ನಿಮ್ಗೆ ದುಡ್ಡು ನೋಡ್ಬೇಕು ಅಂದ್ರೆ ಇದೇ ಬೆಳೆಗಳು? ಇವೇ ಬೆಳೆ. ಬೇರೆ ನಿಮ್ಮ ಆಹಾರದ ಬೆಳೆಗಳೆಲ್ಲ ಕಾಳು ಕಡ್ಡಿ ಎಲ್ಲ ಬೆಳಿತಿರಲ್ಲ, ಅವನ್ನೆಲ್ಲ ಹೇಗೆ ನಿರ್ವಹಣೆ ಮಾಡ್ತೀರಿ ಹೇಳಿ? ಹೇಗ್ ಬೆಳಿತೀರಿ, ಹೇಗ್ ಬಿತ್ತನೆ ಮಾಡ್ತೀರಿ ಅದನ್ನೆಲ್ಲ? ಹೊಗೆ ಸ್ವಲ್ಪ ತೆಗೆದಾದ್ಮೇಲೆ ಮಾಮೂಲಿ ಅವರೇ ಬಿಡ್ತೀವಿ, ಆರಡಿ ಆರಡಿ ಸಾಲಲ್ಲಿ ಅವರೇ ಬಿಡ್ತೀವಿ. ಪುನಃ ಮೂರು ಮಧ್ಯದಲ್ಲಿ ಮೂರಡಿ ಉಳ್ಕೊತದಲ್ಲ, ಅಲ್ಲಿಗೆ ಅಲಸಂದೆ ಬಿಡ್ತೀವಿ. ಅಲಸಂದೆ ಬೇಗ ಬಂದ್ಬಿಡ್ತದೆ, ಆಮೇಲೆ ಅವರೇ ಅದೇ ಬೆಳ್ಕೋತದೆ. ಆಮೇಲೆ ಅದು ಅದಾದ್ಮೇಲೆ ತೊಗರಿ ಹಾಕೊಂಡಿದ್ದೀವಿ. ಈಗ ಶುಂಠಿ ಹಾಕ್ತಿವಲ್ಲ ಸರ್, ಶುಂಠಿ ಒಂದು ರೌಂಡ್ ಸುತ್ತ ತೊಗರಿ ಹಾಕಿರ್ತೀವಿ. ಶುಂಠಿ ಹಾಕಿರ್ಬೇಕಾದ್ರೆ ಸುತ್ತ ತೊಗರಿನ ಮೊದ್ಲಾಕ್ ಬಿಟ್ಟಿರ್ತೀವಿ, ಶುಂಠಿ ಹಾಕಿದ್ರೆ ತೊಗರಿ ಹಾಕ್ತಿವಿ. ಈಗ ಅದು ತೊಗರಿ ಎಲ್ಲ ಈಗ ಹೂವಾಗೈತೆ, ಅದು ತೊಗರಿನ ನಾವು ಬೆಳ್ಕೋತೀವಿ. ಮತ್ತೆ ಏನ್ ಮಾಡ್ತೀವಿ ಅಂದ್ರೆ, ಮನೆಗೆ ಸರ್ ನಾವು ಒನ್ ಟ್ರೈ ಮೆಣಸಿನ ಗಿಡ ತತ್ತೀನಿ, ಒನ್ ಟ್ರೈ ಟೊಮೊಟೊ, ಒನ್ ಟ್ರೈ ಬದನೆ ತತ್ತೀನಿ. ನಾ ತರಕಾರಿ ಸ್ವಲ್ಪ ಮಾರೋದು ತಳೋದು ಕಮ್ಮಿ, ನಾವೇ ಬೆಳ್ಕೋತೀನಿ ಸರ್ ಮನೆಗೆ. ಆಗಷ್ಟು ತರಕಾರಿ ಈಗ ಬೀನ್ಸ್ ನಾವೇ ಒಂದು ಸ್ವಲ್ಪ ಬಿಟ್ಕೊಂಡಿರ್ತೀನಿ. ಈಗ ಮನೆ ಟೊಮೊಟೊ ಹಣ್ಣು ತರಕಾರಿ ಮೆಣಸಿಗೆ ಎಲ್ಲ ನಾವೇ ಬೆಳ್ಕೋತೀನಿ ಸರ್. ಒಂದೊಂದು ಸಾಲ ಅದೇ ಬಿಟ್ಬಿಡ. ಹಾ, ಈಗ ಒಂದು ಹತ್ತು ಕರ್ಬೇವಿನ ಸೊಪ್ಪು ಐತೆ, ಕರ್ಬೇವಿನ ಗಿಡ ಐತೆ. ಕರ್ಬೇವಿನ ಸೊಪ್ಪು ಟೈಮ್ ಒಂದ್ ವರ್ಷದಲ್ಲಿ ಮೂರ್ ಸಲ ಮಾರ್ತೀನಿ. ಹೌದಾ? ಹತ್ತು ಮರ ಕರ್ಬೇವಿನ ಸೊಪ್ಪು ಐತೆ ಸರ್. ಅಂದ್ರೆ ಹತ್ತು ಮರದ್ರೆ ಎಷ್ಟು? ಒಂದ್ ವರ್ಷದಲ್ಲಿ ಒಂದ್ 5,000 ರೂಪಾಯಿ ಐತೆ ಸರ್. ಹತ್ತು ಮರದಿಂದ ಹತ್ತು ಮರಕ್ಕೆ ಒಂದ್ ವರ್ಷದಲ್ಲಿ 5,000 ರೂಪಾಯಿ ಸೊಪ್ಪು ಐತದೆ ಸರ್. ನಮ್ಗೆ ಯಾವ ಕಡೆ ದುಡ್ಡು ಬರ್ತಿಲ್ಲ ಅಂದ್ರೆ ಕರ್ಬೇವಿನ ಸೊಪ್ಪು ಮುರ್ಕೊಂಡವ್ರು ಮಾರಿ ಒಂದ್ ಸರ ದುಡ್ಡು ಮಾಡ್ಕೊಂಡು ಕಷ್ಟ ಸುಖ ಆಗುತ್ತೆ. ಆಯ್ತದೆ ಸರ್. ಇದೇ ತರ ನೀವು ಒಂದು ಆದಾಯ ಮೂಲಗಳಾಗಿ ಏನೆಲ್ಲ ಬೆಳೆಗಳು ಇದಾವೆ ನಿಮ್ಮ ಜಮೀನಲ್ಲಿ? ಜಮೀನಲ್ಲಿ ಅದೇ ಸರ್, ಇದು ಸಿಲ್ವರ್ ಐತೆ, 25 ಮರ ತೇಗ ಇಟ್ಕೊಂಡಿದ್ದೀನಿ ಸರ್. ಎಷ್ಟು ಎಷ್ಟು ವರ್ಷದವು? 15 ವರ್ಷ ಆಗದೆ. ಅದನ್ನ ಹೇಗೆ ನೆಟ್ಟಿದಿರಿ? ಮಾಮೂಲಿ ಸಸಿಗಳು ತಂದು ಪಾರಕ್ಷಾಪಿಸಿದ ಸಸಿ ತಂದು ನೆಟ್ಟಿದ್ದು. ನೆಟ್ಟಿರೋದಂದ್ರೆ ಹೇಗೆ? ಅವನ್ನ ಒಂದೇ ಕಡೆ ನೆಟ್ಟಿದ್ದೀರಾ? ಇಲ್ಲ ಸರ್, ಅದು ಬದನೆ ಸುತ್ತ ಬದನೆ ನೆಟ್ಟಿದೀವಿ. ಸಿಲ್ವರ್ ಮರ ನೆಟ್ಟಿದ್ದೀರಲ್ಲ? ಸರ್, ಈಗ 10 ಅಡಿ 5 ಅಡಿಗೆ ಸಿಲ್ವರ, 5 ಅಡಿಗೆ ತೇಗ ನೆಟ್ಟಿದೀವಿ. ಮೊದಲು ನೆಟ್ಟಿದ ಸಿಲ್ವರ ಕುಯ್ಸ್ ಹಾಕ್ಬಿಟ್ಟು ಈಗ ತೇಗಗಳೈತೆ ಸರ್. ಸಿಲ್ವರ್ ಎಲ್ಲ ಪೂರ್ತಿ ಮೊದಲು ನೆಟ್ಟು, ಈಗ 15 ವರ್ಷ ನೆಟ್ಟು ಸಿಲ್ವರ ಕುಯ್ದು ಹಾಕ್ಬಿಟ್ಟಿವಿ. ಈಗ ತೇಗದ ಮರ ಮಾತ್ರ ಇವೆ. ತೇಗದ ಮರ ಇದಾವೆ. ಏನು 15 ವರ್ಷ ಅಂದ್ರೆ ಈಗೇನು ಮಾರುಕಟ್ಟೆ ಬಂದಿದಾವೆ ಮರ? ಇದಕ್ಕೆ ಇಲ್ಲ ಸರ್, ಇನ್ನೊಂದು 5 ವರ್ಷ ಕಳಿಬೇಕು. ಇನ್ನೊಂದು 5 ವರ್ಷ? 5 ವರ್ಷ, 20 ವರ್ಷ ಆಗ್ಬೇಕು ಸರ್ ಅದಕ್ಕೆ. 20 ವರ್ಷ ಕಳೆದ್ಮೇಲೆ ಮಾಡಿದ್ರೆ ಒಳ್ಳೆ ದುಡ್ಡು ಹೋಯ್ತದೆ. ಬೇರೆ ತೇಗದ ಮರಕ್ಕೆ ಕಾಳು ಮೆಣಸೆಲ್ಲ ಹಬ್ಸಕ್ಕಾಗಲ್ವಾ? ತೇಗದ ಮರದಲ್ಲಿ ಚೆನ್ನಾಗಿ ಬರಕಿಲ್ಲ ಸರ್. ಸಿಲ್ವರ್ ಮರ ಬರ್ತದೆ, ತೇಗದ ಮರದಲ್ಲಿ ಸ್ವಲ್ಪ ಬೇರ್ ಜಾಸ್ತಿ ಅದು, ಅದರಿಂದ ಚೆನ್ನಾಗಿ ಬರಕಿಲ್ಲ ಸರ್ ತೇಗದ ಮರದಲ್ಲಿ. ನೀರು ಅದು ಹೆಚ್ಚು ಇರ್ಕೊಂಡ್ರೆ ಇದಕ್ಕೆ ನೀರು ಬಿಡ ಇರಕ್ಕಿಲ್ಲ. ಅದಲ್ದೇನೆ ಮತ್ತೆ ಈಗ ಕೃಷಿ ತೊಟ್ಟಿ ಮಾಡ್ಕೊಂಡಿ ಸರ್, ಕೃಷಿ ಎರವಳು ತೊಟ್ಟಿ ಮಾಡ್ಕೊಂಡಿದ್ವಿ. ತೊಪ್ಪೆ ಮತ್ತೆ ಹಸಿರೆಲೆ ಗೊಬ್ಬರ ಹಾಕಿ ತರಗು ಮೇಲೆ ಮರದಲ್ಲೇ ಒಣ ಎಲೆ ಕಷಾಯ ಎಲ್ಲ ಹಾಕ್ಬಿಡ್ತೀವಿ, ಕ್ಲೋಸ್ ಮಾಡ್ಬಿಡ್ತೀವಿ. ಜನವರಿ ಹೊತ್ತಿಗೆಲ್ಲ ಫುಲ್ ಉಡಿಯಾಗಿರ್ತದೆ ಸರ್. ಅದು ಶುಂಠಿ ಬಳಸ್ತೀವಿ, ಹೊಗೆ ಸೊಪ್ಪಾಗೋ ಜನಕ್ಕೆ ಬಳಸ್ತೀನಿ, ಅದು ಮಾಡ್ತೀವಿ ಸರ್. ಅಂದ್ರೆ ಈ ಕಾಂಪೋಸ್ಟ್ ತೊಟ್ಟಿಗೆ ನೀವು ಈ ತರದ ಎಲ್ಲ ತ್ಯಾಜ್ಯಗಳನ್ನ ಹಾಕ್ತೀರಿ? ತೊಟ್ಟಿಗೆ ತೊಟ್ಟಿಗೆ ಹಾಕಿ ಕರಗೋತಂತ ಒಳ್ಳೆ ಕಾಂಪೋಸ್ಟ್ ಆಗುತ್ತೆ. ಅದನ್ನ ನಿಮ್ಮ ಶುಂಠಿ ಗುಳಿಗೆ ಹಾಕ್ತೀವಿ ಸರ್, ಬೇವಿನ ಹಿಂಡಿ ಜೊತೆ ಮಿಕ್ಸ್ ಮಾಡಿ ಗುಣಿಗೆ ಹಾಕ್ಬಿಡ್ತೀವಿ ಸರ್. ನಾವು ಶುಂಠಿ ಗುಳಿಗೆ ಗುಣಿಗೆ ಹಾಕ್ಬಿಡ್ತೀವಿ. ಅದರಿಂದ ಈಗ ಶುಂಠಿ ಹೊಲಕ್ಕೆ ಹೆಚ್ಚಕ್ಕೆ ಜಾಸ್ತಿ ಗೊಬ್ಬರ ಬೇಕಾಯ್ತದೆ. ಗುಣಿಗೆ ಹಾಕಿದ್ರೆ ಸ್ವಲ್ಪ ಕಮ್ಮಿ ಗೊಬ್ಬರ ಇದ್ರೂ ಆಯ್ತದೆ. ನಮ್ಮ ಹತ್ರ 5 ನಾಟಿ ದನ ಐತೆ, ಗೊಬ್ಬರ ಕಮ್ಮಿ ಸ್ವಲ್ಪ. ಹಾಗೇನ್ ಮಾಡ್ತೀವಿ, ಗುಣಿಗೆ ಹಾಕ್ಬಿಡ್ತೀವಿ. ಈಗ ಶುಂಠಿನಲ್ಲಿ ಒಂದ್ ಏನಪ್ಪ ಅಂದ್ರೆ ಎಲ್ಲರೂ ಅದು ಹೆಚ್ಚು ಗೊಬ್ಬರವನ್ನು ಕೇಳ್ತದೆ, ಮತ್ತೆ ಹೆಚ್ಚು ಔಷಧಿಯನ್ನ ಅಂದ್ರೆ ಕ್ರಿಮಿನಾಶಕವನ್ನ ಹೊಡಿಬೇಕು, ಹಿಂಗೆಲ್ಲ ಮಾಡೋದ್ರಿಂದ ಭೂಮಿ ಎಲ್ಲ ಹಾಳಾಗ್ತಾ ಇದೆ ಅಂತ ಒಂದು ಮಾತು. ಅದ್ ನಿಮ್ ಅನುಭವಕ್ಕೆ ಅದು ಬಂದಿದೀಯಾ ಹೇಗೆ? ಶುಂಠಿ ಹಾಕರೆ ಭೂಮಿಯನ್ನು ಸ್ವತಃ ಕಳ್ಕೊಳಕಿಲ್ಲ, ಈ ಕಳೆನಾಶಕ ಹೊಡಿತೀವಲ್ಲ ಸರ್, ಅದು ಭೂಮಿಯ ಜೀವಾಣುಗಳು ಸಾಯಿಸ್ಬಿಡುತ್ತೆ ಸರ್. ಅಂದ್ರೆ ಈಗ ನಿಮ್ ಶುಂಠಿನಲ್ಲಿ ಕಳೆನಾಶಕ ಹಾಕಿ? ನಾವ್ ಹಾಕಿಲ್ಲ ಸರ್ ಕಳೆನಾಶಕ, ನಾವು ಕೈಲಿ ಕಳಿಸದೆ ಸರ್. ನಾವು ಆಳ ಬುಟ್ಟಿ ಕೈಲಿ ಕಳಿಸ್ತೀವಿ. ಮೊದ್ಲು ಸ್ಟಾರ್ಟಿಂಗ್ 1 ವರ್ಷ ಹೊಡೆದು ಕಳೆನಾಶಕದನ್ನ. ಈ ಬೇರೆ ಬೇರೆ ರೀತಿಯ ಕೊಳೆ ರೋಗ, ಬೇರೆ ಬೇರೆ ರೋಗಗಳು ಬಂದಾಗ ಅವಕ್ಕೇನು ಅಂತ ಏನು ಇದಾಕಿಲ್ಲ ಸರ್. ಜಾಸ್ತಿ ಭೂಮಿ ಡೆಡ್ ಆಗದೆ ಕಳೆನಾಶಕ ಹೊಡೆದ ಸರ್. ಕಳೆ ಸಾಯಿಲ್ ಅಂದ್ಬಿಟ್ಟು ಹೊಡಿತೀವಿ, ಅದ್ ನೆಲಕ್ಕೆಲ್ಲ ಬೀಳ್ತದೆ ಸರ್. ಬರೀ ಎಲೆಗೆ ಬಿದ್ರೆ ಏನಾಗಿಲ್ಲ, ಬರೀ ಗಿಡ ಮರ ಕೊಳ್ತಾ ಇರ್ತದೆ. ಈ ಭೂಮಿಗೆ ಬಿದ್ದಾಗ ಹಾರ್ತದಲ್ಲ ಭೂಮಿ, ಶುಂಠಿನೂ ಒಂದೊಂದು ಸಲ ಇಟ್ಟು ಶುಂಠಿನೂ ಇದಾಗ್ಬಿಡ್ತದೆ ಸರ್, ಎಲ್ಲ ಬಸ್ಟ್ ಆಗ್ಬಿಡ್ತದೆ. ಕಳೆನಾಶಕ ಹೊಡೆದ್ರೆ ಅಷ್ಟು ಪವರ್ ಇರ್ತದೆ, ಅದಕ್ಕೆ ಕಮ್ಮಿ ಮಾಡ್ಬೇಕು ಸರ್. ನಮ್ಮ ರೈತರು ಕಳೆನಾಶಕ ಸ್ವಲ್ಪ ಕಮ್ಮಿ ಕೈ ಕೆಲಸ ಮಾಡ್ಕೋಬೇಕು ಸರ್. ಕೈ ಕಡಿಮೆ ಅಲ್ಲ, ಹಾಕೋದೇ ಬೇಡ ಅಂತ ಹೇಳಿ. ಕಳೆನಾಶಕ ಭೂಮಿಗೆ ಹೊಡೆದಿರೋ ತೊಂದರೆ ಇಲ್ಲ ಸರ್, ಹಂಗೆ ಆಳಗಲ್ಲಿ ನಿರ್ವಹಣೆ ಮಾಡ್ಕೊಂಡ್ರೆ ಚಂದ. ಅವರು ಕಳೆನಾಶಕ ಉಪಯೋಗಿಸ್ಬಾರ್ದು, ಭೂಮಿ ಬೇಗ ಹಾಳಾಗ್ಬಿಡ್ತದೆ, ನಮ್ಮ ಮಕ್ಕಳ ತಲೆಗೆ ಭೂಮಿಯ ಸತ್ತು ಕಳ್ಕೊಬಿಡ್ತದೆ. ಈಗ ನಿಮ್ಗೆ ಬೇರೆ ಏನು ಕನಸುಗಳಿದಾವೆ ನಿಮ್ಮ ಜಮೀನಲ್ಲಿ? ನಾನು ಹೀಗ್ ಮಾಡ್ಬೇಕು ಅಂತ ಅನ್ನೋದಾಗ್ಬೋದು, ಅಥವಾ ಬೇರೆ ನನಗೆ ಆದ ಸ್ವಂತ ಜಮೀನನ್ನ ಕೊಂಡ್ಕೋಬೇಕು, ಈ ತರದ ಏನಾದ್ರು ನಿಮ್ಗೆ ಆಸೆ ಕನಸುಗಳಿದ್ದಾವ? ಸರ್, ನಾವೀಗ ನನ್ನ ಮನಸ್ಸೇನಂದ್ರೆ ಅಡಕೆ ಹಾಕೊಂಡಿದ್ದೀನಿ. ಇತ್ತೀಚೆಗೆ ತೆಂಗ್ ಹಾಕಿ ಜಾಸ್ತಿ, ಇನ್ನೂ ಸ್ವಲ್ಪ ತೆಂಗ್ ಹಾಕಬೇಕು ಅಂತ. ಅಡಕೆ ಅಂದ್ರೆ ರೇಟ್ ಆಟೋಮೆಟಿಕ್ ಇತ್ತೆ ಎಲ್ಲ, ಜಾಸ್ತಿ ಪ್ಲಾಂಟೇಶನ್ ಮಾಡೋರೆ ಅಡಕೆ ಸಲ, ನಾವು ಕಂಡು ಮಟ್ಟಿಗೆ ಜಾಸ್ತಿ ಅಡಕೆ ನೀಡ್ತಾವ್ರೆ. ಈ ತೆಂಗಾದ್ರೆ ಸರ್ ಎಳ್ನೀರು, ತೆಂಗಿನಕಾಯಿ ಮತ್ತೆ ಕೊಬ್ಬರಿ ಮೂರು ಯೂಸ್ ಉಪಯೋಗ ಆಯ್ತದೆ. ಅಡಕೆ ತಿನ್ನಕ್ ಮಾತ್ರ ಉಪಯೋಗ ಆಯ್ತದೆ, ತೆಂಗಾದ್ರೆ ಎಳ್ನೀರು ಮತ್ತೆ ಕಾಯಿ ಎಲ್ಲ ಹೋಯ್ತದೆ. ಉಳ್ಕೊಂಡ್ರೆ ಕೊಬ್ಬರಿನೂ ಮಾರ್ಬೋದು. ಮತ್ತೆ ಗರಿ ಬಿತ್ತದಲ್ಲ, ಅದು ಹೊಗೆಸೊಪ್ಪು ಬೇಸಾಗೈತೆ ಸರ್. ಗರಿ ಬಿಡ್ತದಲ್ಲ, ಅದು ಒಣಸಿಟ್ಕು ಶೇಖರಿಸಿ ಇಟ್ಕೊಂಡ್ರೆ ಹೊಗೆಸೊಪ್ಪು ಬೇಯಿಸೋದ್ರಲ್ಲಿ ಅನುಕೂಲ ಐತೆ. ಅದಕ್ಕೆ ಇನ್ನೊಂದ ಒಂದ್ ಅರ್ಧ ಎಕರೆಗೆ ತೆಂಗಿನ ಮಾಡ್ತೀನಿ ಸರ್. ತೆಂಗಿನ ಹೆಚ್ಚು ಮಾಡ್ಬೇಕು, ತೆಂಗಿನ ಹೆಚ್ಚು ಮಾಡ್ಬೇಕಂತಿದ್ದೀನಿ ಸರ್. ಅಂತರ ಬೆಳೆಗೆ ಬೇರೆ ಬೆಳೆ ಬೆಳೆ ರೀತಿಲಿ ತೆಂಗ್ ಮಾಡ್ಕೋತೀನಿ ಸರ್. ದೂರ ದೂರಕ್ಕೆ ಮರಗಳನ್ನ ಇಟ್ಕೊಂಡು ದೂರ ಹಾಕೊಂಡು ಬೇರೆ ಬೆಳೆ ಇರಬೇಕು, ಮತ್ತೆ ಅಂತರ ಬೆಳೆಯಾಗಿ ಬೆಳೆಯಬೇಕು. ಆ ರೀತಿ ಮಾಡ್ತಿದ್ದೀನಿ ಸರ್. 50 ಇದು ಸಿಲ್ವರ್ ಮರ ಐತೆ, ಅದಕ್ಕೆ ಮೆಣಸು ಹಾಕ್ಬೇಕು ಅಂತ ಚಿಕ್ಕವ ವ್ಯವಸಾಯ ಈಗ ಚಿಕ್ಕ 2000 ಗಟ್ಟಿ ಮರಗಳು ಮೇಲೆ 10 ಅಡಿ ಬಂದೈತೆ. ಈಗ 6 ತಿಂಗಳಿಗೆ ಇನ್ನೊಂದು 5 ಅಡಿ 15 ಅಡಿ ಆಯ್ತದೆ. ಆಗ ಮೆಣಸು 1 ವರ್ಷ ಬೇಕು ಫುಲ್ ಬರೋದಕ್ಕೆ, ಆಗ ಆಟೋಮೆಟಿಕ್ ಆಗಿ ಸರಿ ಆಯ್ತದೆ. ಈಗ ತಂಬಾಕು ಬೆಳೆಗೆ ಸರಿಯಾದ ಮಾರುಕಟ್ಟೆ ದರ ಸಿಗಲ್ಲ, ಮತ್ತೆ ಆಳು ಕಾಳುಗಳು ಸಿಗಲ್ಲ, ಸಮಸ್ಯೆ ಆಗುತ್ತೆ, ರೇಟ್ ಸಿಗಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ, ಈ ತಂಬಾಕು ಬೆಳೆಯನ್ನ ಏನಾದ್ರು ನಿಮ್ಗೆ ನಿಲ್ಲಿಸ್ಬೇಕು ಅನ್ನಂತ ಮನಸ್ಸು ಬಂದಾಗ ಅದಕ್ಕೆ ಪರ್ಯಾಯವಾಗಿ ಯಾವ ಬೆಳೆ ಕಡೆ ನೀವು ಮನಸ್ಸು ಹೆಚ್ಚು ಆಗುತ್ತೆ? ಸರ್ ಈಗ ಹೆಂಗೈತಂದ್ರೆ ಹೊಗೆ ಸೊಪ್ಪು ಆಳು ಜಾಸ್ತಿ ಈಗ ರೇಟ್ ಕೊಡ್ತಾರೆ, ಇದು ಸೆಂಟ್ರಲ್ ಗೌರ್ಮೆಂಟ್ ಆದ್ರಿಂದ ರೇಟ್ ಸಿಗ್ತದೆ. ಇಲ್ಲಿ ಆಳು ಖರ್ಚು ಹೊಗೆ ಸೊಪ್ಪು ಬೇಯಿಸೋಕೆ ಸೌದೆ ಸರ್, ಒಂದು ನನ್ನ ಹತ್ರ ಸಿಂಗಲ್ ಬೇರನ್ ಐತೆ, ಒಂದು ಬರೀ ಹೊಗೆ ಸೊಪ್ಪು ಸಿಂಗಲ್ ಬೇರನ್ಗೆ 25,000 ಹೊಗೆ ಸಸಿ ಹಾಕೊಳ್ಳಿ ಅಂತಾರೆ. 25,000ಕ್ಕೆ 40,000 ರೂಪಾಯಿ ಗೊಬ್ಬರ ಬೇಕು, ಒಂದು 5,000 ರೂಪಾಯಿ ಔಷಧಿ ಬೇಕು, ಮತ್ತೆ ಆಳು ಹೊಗೆ ಸೊಪ್ಪು ಮುರಿಲಿಕ್ಕೆ ಆಳು ಬೇಕು, ಮತ್ತೆ ಒಳಗೆ ಒಂದು 5,000 ಆಯ್ತದೆ. ಹೊಗೆ ಸೊಪ್ಪು ಬೇಯಿಸಬೇಕು, ಮಾರುಕಟ್ಟೆಗೆ ಬಾಡಿಗೆ ಮಾಡ್ಕೊಂಡು ತಗೊಂಡೋಗ್ಬೇಕು, ಅಲ್ಲಿ ಪಟ್ಟ ಕೊಡ್ತಾರೆ ಔಷಧಿ, ಅಲ್ಲ ಅಲ್ಲ ಅಲ್ಲೇ ಕಟ್ ಮಾಡ್ಕೋತಾರೆ, ಕಟ್ ಮಾಡ್ಕೊಂಡು ಉಳಿದ ಅಮೌಂಟ್ ದುಡ್ಡು ಹೇಳ್ತಾ ಇರೋದು. 1 ಎಕರೆಗೆ 1 ಲಕ್ಷ ಖರ್ಚು ಹೇಳ್ತಾ ಇದ್ದಾರೆ. ಹ್ಮ್, ಆಯ್ತದೆ ಸರ್. 1 ಲಕ್ಷ ಖರ್ಚು ಅಂದ್ರೆ ನೀವು ಎಷ್ಟು ಆದಾಯ ಮಾಡ್ತೀರಿ ಸರ್? ಒಂದು ಎಕರೆ ಇವತ್ತು 1 ಎಕರೆಯಲ್ಲಿ 7-8 ಕೆಜಿ ಸೊಪ್ಪು ಬೆಳಿಬಹುದು, ಚೆನ್ನಾಗಿ ಬಂದ್ರೆ 8 ಕೆಜಿ ಆಯ್ತದೆ, 1.5 ಲಕ್ಷ ದುಡ್ಡು ಆಯ್ತದೆ. ಇವತ್ತು ರೇಟ್ 1.5 ಲಕ್ಷ ದುಡ್ಡು ಆಯ್ತದೆ. ಏನಂದ್ರೆ 50-60 ಸಾವಿರ ಮಿಕ್ಕುತ್ತೆ. ಮಿಕ್ತದೆ 1 ಎಕರೆಯಲ್ಲಿ. ಇನ್ನು ಶುಂಠಿನಲ್ಲಿ ಎಷ್ಟು ಖರ್ಚು ಬರುತ್ತೆ? ಶುಂಠಿಗೆ ಸ್ವಲ್ಪ ನಾವು ಕಳೆ ಒಂದ್ಗೆ ನಿರ್ವಹಣೆ ಮಾಡ್ಕೊಂಡ್ರೆ ಇನ್ನೇನು ಜಾಸ್ತಿ ಖರ್ಚು ಬರಕಲ್ಲ ಸರ್. ಅಲ್ಲಿ ಔಷಧಿ ಅಂತಾನೆ ಕೊಟ್ಟಿಗೆ ಗೊಬ್ಬರ ಜಾಸ್ತಿ ಆಗ್ಬಿಟ್ಟು ನಾಟಿಗೆ ಹೆಚ್ಚು ಖರ್ಚು ಆಗುತ್ತೆ, ಅದನ್ನೆಲ್ಲ ಭೂಮಿ ಆದ ಮಾಡ್ಕೊಳ್ಳೋದು. ಅದೇ ಸರ್, ನಾವು ಅಂದ್ರೆ ಆಳಿಗೆ ಜಾಸ್ತಿ ಆಳು ನಂಬ್ಕೊಳಕಿಲ್ವಲ್ಲ ಸರ್, ನಮ್ಮ ಅಂತಂದ್ರೆ ಆಳೆ ನಾವು ಜನಗಳೇ ನಾವು ಸೇರ್ಕೊಂಡು ಹಾಕೋತೀವಲ್ಲ, ಅದ್ರ 1 ಎಕರೆ ಹಾಕೊಂಡ್ರೆ ನಾವು ಹಾಕೋತೀವಿ. ಕಳೆ ಮಾತ್ರ ಕಳೆ ಜಾಸ್ತಿ ಬಿದ್ದಾಗ ನಾವು ಕಳೆ ಕಿತ್ಕೋತೀವಿ. ಅಲ್ಲ ಈಗ ಶುಂಠಿಗೆ ಏರ್ ದಿನ ಮಾಡ್ಕೋಬೇಕು, ಗಾಳ ತಗಸ್ಬೇಕು ಸರ್. ಟ್ರ್ಯಾಕ್ಟರ್ ನಾವು JCB ತಗಸಕಿಲ್ಲ ಸರ್, ಮಾಮೂಲಿ ಟ್ರ್ಯಾಕ್ಟರ್ ಎಲ್ಲ ಸಾಲ ಹೊಡ್ಸ್ಕೋತೀವಿ. ಮತ್ತೆ ಇಲ್ಲಾಂದ್ರೆ ದನಗಳೆಲ್ಲ ಆಯ್ತಲ್ಲ ಸರ್, ದನ ನೋಡ್ಕೋಬಹುದು ಸರ್. ಕಡಿಮೆ ಪ್ರಮಾಣ ಜಮೀನಾದ್ರೂ ಮಾಡ್ಕೋಬಹುದು ಸರ್. ರಿಜ್ ಅಂತ ರಿಜ್ಜು ಅಂತ ಐತೆ, ಅದ್ರ ನೋಡ್ಕೊಂಡ್ರೆ ಸಾಲ ಬರ್ತದೆ ಸರ್. ಸ್ವಲ್ಪ ದೊಡ್ಡ ಪ್ರಮಾಣದ ಜಮೀನು ಅಂದ್ರೆ 2 ಎಕರೆ 5 ಎಕರೆ ಮಾಡಿದ್ರೆ ಅವ್ರಿಗೆ JCB ಬೇಕಾಯ್ತದೆ, ಟ್ರ್ಯಾಕ್ಟರ್ ಬೇಕಾಯ್ತದೆ, ಅವ್ರು ಮಾಡ್ಲೇಬೇಕು ಸರ್. ಆಮೇಲೆ ಅವ್ರ ಕಳೆನಾಶಕ ಜಾಸ್ತಿ ಹೊಡಿತಾರೆ ಸರ್. ಅವರು ಇತ್ತೀಚೆಗೆ ಸ್ವಲ್ಪ ಕೇರಳದವ್ರು ಬಂದು ಶುಂಠಿ ಹಾಕೊಂಡ್ರೆ ಜಾಸ್ತಿ ಕಳೆನಾಶಕ ಹೊಡ್ಬಿಡ್ತಾರೆ ಸರ್ ಅವರು. ಈಗ ನಿಮ್ಗೆ ಕೃಷಿಯನ್ನ ಮಾಡ್ತಾ ಇರುವಂತ ರೈತರಿಗೆ ನಿಮ್ಗೆ ಯಾವ್ದೇ ಕೃಷಿನಲ್ಲೂ ಯಾವ್ದೇ ಜಮೀನಲ್ಲೂ ಯಾವ್ದೇ ಬೆಳೆನಲ್ಲೂ ಇಂಥ ಬೆಳೆನಲ್ಲಿ ನಾನು ಹೆಚ್ಚು ಕೈ ಸುಟ್ಕೊಂಡೆ, ನಷ್ಟ ಆಯ್ತು, ನನಗೆ ಈ ಬೆಳೆ ನಾಶ ಆಯ್ತು ಅಂತ ನಿರಾಶೆ ಆಗೋದು ಆ ಥರದ್ದು ಯಾವುದೋ ಆಗಿಲ್ವಾ ನಿಮ್ಮ ಅನುಭವದಲ್ಲಿ? ಆಗಿದೆ ಸರ್. ಈಗ ಹೋದ ಸಲ ಅಲಸಂದೆ ಹಾಕಿದೆ, ಒಳ್ಳೆ ಚೆನ್ನಾಗಿ ಬಂದಿತ್ತು. ಈ ಸಲ ಅಲಸಂದೆ ಹಾಕಿದೆ, ಎಲ್ಲ ಗಿಡ ಮೇಕೆಳೆ ಸರ್, ಎಲ್ಲ ಕೊಳ್ತಬಿಡ್ತು ಬೀಜನೇ, ಹಣ್ಣ ಹೋಯ್ತು ಮಳೆ ಜಾಸ್ತಿ ಆಗಿ. ಅದೇ ನಮ್ಗೆ ಜಾಸ್ತಿ ಏನು ಖರ್ಚು ಬರಕಿಲ್ಲ. ಈ ಸಲ ಶುಂಠಿ ಲಾಸ್ ಆಗ್ಬಿಡ್ತು ಸರ್ ನಮ್ಗೆ, ಹೋದ ಸಲ ಶುಂಠಿ ರೇಟ್ ಕಮ್ಮಿ, ಅದರಿಂದ ಸ್ವಲ್ಪ ಲಾಸ್ ಆಯ್ತದೆ ಸರ್. ಹೊಗೆ ಸೊಪ್ಪು ಶುಂಠಿ ಹೊಗೆ ಸೊಪ್ಪೇನು ಲಾಸ್ ಆಗಿಲ್ಲ. ಈ ಸಲ ಹೊಗೆ ಸೊಪ್ಪು ಅಂದ್ರೆ 1 ಎಕರೆ ಕೊಟ್ಟೆ ಸರ್, ಸ್ವಲ್ಪ ಕೆರೆ ಹಿಂಭಾಗದಲ್ಲಿ ಇತ್ತು, 1 ಎಕರೆ ಜಮೀನು. ಈಗ 20 ವರ್ಷದ ಕೆರೆ ತುಂಬಿತ್ತಿಲ್ಲ, ಒಳ್ಳೆ ಗಿಡ ಬಂದಿತ್ತು. ಈ ಬೇರೆ ಕಡೆ ಭೂಮಿ ಗಿಡ ಬಂದಿತ್ತಿಲ್ಲ, ಕೆರೆ ಹಿಂಭಾಗ ಬಂದಿತ್ತು. ಈಗ ಈ ಸಲ ಬೇರೆ ಕಡೆ ಬಂದು ಕೆರೆ ಹಿಂಭಾಗದ ನೀವು ತುಂಬಿಕೋತು, 1 ಎಕರೆ ಗಿಡ ಹೊಟ್ಟಾಯ್ತು. ಆದ್ರೆ ಅದಕ್ಕೆ ಪರಿಹಾರ ಏನು? ಪರಿಹಾರ ಕೊಡಕಿಲ್ಲ ಸರ್. ಪರಿಹಾರ ಸರ್ಕಾರದ ಪರಿಹಾರ ಅಲ್ಲ, ನೀವು ಕಂಡ್ಕೊಳ್ಳುವಂತ ಪರಿಹಾರ. ನಾವೇನ್ ಮಾಡಿದ್ರೆ ಸರ್, ಗದ್ದೆ ಮಾಡ್ಬಿಟ್ಟಿದ್ವಿ ಸರ್. ಅದಾಗ ನೀರ್ ತುಂಬಾ ಕೆರೆ ತುಂಬಿತ್ತಲ್ಲ, ಇನ್ನಷ್ಟು ಬರೇ ಸರ್ ಕೆರೆ ಬೇಗ ನೀರು ಕಲಿಯಕ್ಕಿಲ್ಲ. ಈಗ ಅಂತರ್ಜಲ ಮಟ್ಟ ಹೆಚ್ಚಿಬಿಟ್ಟದಲ್ಲ ಸರ್, ನೀರ್ ತುಂಬಿಕೊಂಡೈತೆ, ನೀರ ಕರಗಿಲ್ಲ, ಗದ್ದೆ ಮಾಡ್ಬಿಟ್ಟಿದೀನಿ. ಈಗ ಒಂದ್ ಬೆಳೆನಲ್ಲಿ ನಷ್ಟ ಆಯ್ತು ಅಂದ್ರೆ ರೈತ ಒಂದ್ ಸ್ವಲ್ಪ ನಿರಾಶೆ ಆಗೋದು ಸಹಜ. ಆದ್ರೆ ಅದಕ್ಕಿಂತ ಹೊರಗಡೆ ಬರ್ಬೇಕು ಅಂದ್ರೆ ಅದಕ್ಕೆ ಏನು ಪರಿಹಾರ ಮಾರ್ಗಗಳನ್ನ ಕಂಡ್ಕೋಬೇಕು ಒಬ್ಬ ಯುವ ರೈತ ಅಂತ ನೀವು ಹೇಳ್ತೀರಿ? ಸರ್, ರೈತರು ಒಂದೇ ಬೆಳೆನ ಅವಲಂಬಿಸಬಾರ್ದು ಸರ್. ಅಂತರ ಬೆಳೆಯಾಗಿ ಈಗ ನೋಡಿ ಸರ್, ಹೊಗೆ ಸೊಪ್ಪು ಶುಂಠಿ ತೆಂಗು ಬಾಳೆ ಯಾವ್ದಾರು ಇದ್ರೆ ಒಂದ್ರ ಲಾಸ್ ಆದ್ರೆ ಒಂದ್ರಲ್ಲಿ ನಮ್ಮ ಈಗ ಹೈನುಗಾರಿಕೆ ಇರ್ಬೋದು, ಈ ಕೋಳಿ ಸಾಕಾಣಿಕೆ ಇರ್ಬೋದು, ಒಂದ್ರ ಲಾಸ್ ಆದ್ರೆ ಒಂದ್ರಲ್ಲಿ ನಮ್ಮನ್ನ ಅಡ್ಜಸ್ಟ್ ಆಗ್ಬಿಡ್ತದೆ, ಅಲ್ಲಿಗೆ ಮ್ಯಾನೇಜ್ಮೆಂಟ್ ಆಗ್ಬಿಡ್ತದೆ ಸರ್ ಅಮೌಂಟ್. ನಮ್ಗೆ ಒಂದ್ ಲಾಸ್ ಆಯ್ತು ಅಂದ್ರೆ ಆ ದುಡ್ಡಲ್ಲಿ ಸರಿದೂಗಿಸ್ಬಿಡ್ತದೆ, ಬೇರೆದ್ರಲ್ಲಿ ಆ ದುಡ್ಡು ಆಯ್ತದೆ. ಒಟ್ಟಿನಲ್ಲಿ ತೊಂದರೆ ಆಗದೆ ಇರೋ ರೀತಿಯಲ್ಲಿ ಜೀವನ ಮಾಡಬೇಕು ಅಂದ್ರೆ ಸಮಗ್ರವಾದ ಕೃಷಿಯನ್ನ ಮಾಡ್ತಾ ಇರಬೇಕು, ಮತ್ತೆ ಕೃಷಿ ಪೂರಕವಾದ ಚಟುವಟಿಕೆಗಳು ಹೈನುಗಾರಿಕೆ ಆಗ್ಬೋದು, ಕೋಳಿ ಸಾಕಾಣಿಕೆ, ಬೇರೆ ರೀತಿಯದನ್ನು ಕೂಡ ಮಾಡ್ತಾ ಇರಬೇಕು ಅಂತ ನೀವು ಹೇಳ್ತೀರಿ? ಹೌದು ಸರ್, ಅದ ಮಾಡಬೇಕು. ಈಗ ಹಳ್ಳಿ ಕರ್ದನ ಹಳ್ಳಿಲೇ ಕಮ್ಮಿ ಆಗ್ಬಿಟ್ಟಿದೆ ಸರ್, ಮೂಲ ಕರ್ನಾಟಕದ ಮೂಲ ತಳಿ ಅದು. ಅದ ಉಳಿಸ್ಬೇಕು ಅಂತಂದ್ರೆ ಈಗ ನಮ್ಮ ಹಳ್ಳಿ ದನಗಳು ಸ್ವಲ್ಪ ದನಗಳು ಸಾಕ್ಬೇಕು ಸರ್, ಹಳ್ಳಿಯಲ್ಲಿ ಹಳ್ಳಿ ಕರ್ದನಗಳು ಸಾಕ್ಬೇಕು. ಅದ ಈಗ ನೀವು 2 HF ಹಸುಗಳಿದ್ದು ಸರ್, ಹಾಲು ಜಾಸ್ತಿ ಕೊಡ್ತಿದ್ವು ಅಂತ ಅಂದ್ಬಿಟ್ಟು ಮಾರ್ಬಿಟ್ಟೆ ಇದು ತಂದೆ ಅಂತ, ನೀವು ಒಂದೇ ಒಂದು HF ಕರು ತಗೊಂಡಿರು ಆಗಲೂ ಶ್ರಮ ಕಡಿಮೆ ಆಗೋದು, ಯಾಕೆ ನಾಟಿ ಹಸುನೇ ತಗೋಬೇಕು ಅಂತ ಸಾಕ್ಬೇಕು ಅಂತ ಅನಿಸ್ತು ನಿಮ್ಗೆ? ಈಗ ನಮ್ಮ HF ಸಾಲಿ ಸಿಂಧೂ ಸಾಲಿ ಹುಲ್ಲು ಜಾಸ್ತಿ ಬೇಕು. ನಮ್ಮ ಮಿಸಸ್ ಏನ್ ಮಾಡ್ತಾರೆ ಅಂದ್ರೆ, ಈಗ ಪಂಚಾಯತಿಲಿ 1 ವರ್ಷದಿಂದ ಕಾಯಕ ಮಿತ್ರರು ಅಂತ ತಗೊಂಡವ್ರೆ ಸರ್, ಒಂದು ಪಂಚಾಯತಿಲಿ ಒಬ್ಬರನ್ನ ಕಾಯಕ ಮಿತ್ರರು ಅಂತ ತಗೊಂಡ್ರು. ಅವರು ಪ್ರತಿ ಈಗ 1 ವರ್ಷದಿಂದ ಪಂಚಾಯತಿಗೆ ಹೋಗ್ತಾರೆ. ಈಗ ನಾನು ಒಬ್ಬನೇ ಉಳ್ಕೋತೀನಿ ಸರ್, ಮನೇಲಿ ಮಕ್ಳು ಸ್ಕೂಲ್ಗೆ ಹೋಗ್ತಾರೆ, ನಮ್ಮಮ್ಮ ನಾನು, ನಮ್ಮೇನು ಕೆಲಸ ಮಾಡೋಕ್ಕಿಲ್ಲ, ನಾನು ಎಲ್ಲಾನು ಮೇಂಟೈನ್ ಮಾಡಾಕಿಲ್ಲ ಸರ್. ಈಗ ಆಳು ಬರ್ತಾರೆ, ಎಲ್ಲ ಕೆಲಸ ಮಾಡೋ ಜೊತೆ ಮಾಡಬೇಕು. ಈಗ ಹಾಲು ಕರೆದಿ ನಾನು ಟೈಮಿಂಗ್ಸ್ ಹೋಗಾಕಿಲ್ಲ, ಅದರಿಂದ ಸಮಸ್ಯೆ ಆಗಿ ನಾನು ಸಮಾರ್ಬಿಟ್ಟೆ ಸರ್. ಹಳ್ಳಿ ದನ ಹಳ್ಳಿ ದನ ತಗೊಂಡಿದ್ದೀನಿ ಸರ್. ಅದೇನು ಲಾಸ್ ಏನು ಆಗಿಲ್ಲ ಸರ್. ಈಗ ಎರಡು ಕರ ಆಕರೆ ಒಂದು ವರ್ಷ 50,000 ರೂಪಾಯಿ ಪ್ರತಿ ವರ್ಷ ಕೊಡ್ತೇವೆ ಸರ್. ಈ ಪುನಃ ನಾಟ್ಯಸ್ ಎರಡು ಕಬ್ಬ ಇದ್ದೇವೆ ಸರ್. ಪುನಃ ಕರ ಆಗ್ತೇವೆ ವರ್ಷಕ್ಕೆ ಒಂದು ಕರಂಗೆ 50,000 ರೂಪಾಯಿ ಒಂದು ವರ್ಷಕ್ಕೆ ಪ್ರತಿ ವರ್ಷ. ಅದೇ ತರ ಒಂದು 4-5 ನಾಟಿ ಹಸು ಮಾಡ್ಕೊಂಡು ನಾಟಿ ಹಸುಂದು ಹಾಲು ಬೆಣ್ಣೆ ತುಪ್ಪ ಅಂತ ಮಾಡ್ಕೊಂಡು ಅದನ್ನ ಮೋದಿ ವರ್ಧನೆ ಮಾಡ್ಕೊಂಡು ಮಾರಾಟ ಮಾಡಿ ಅದ್ರಲ್ಲಿ ಆದಾಯ ಗಳಿಸಬಾರ್ದು ಮಹೇಶ್ ಅವರ. ಮಾಡ್ಬೋದು ಸರ್. ಈಗ ದನಿ ಒಂದು ಪಂಚಾಯತಿಯಲ್ಲಿ ಇದರಿಂದ ಕೊಟ್ಟಿಗೆ ನಿರ್ಮಾಣ ಅಂತ ಒಂದು ದನಿ ಕೊಟ್ಟಿಗೆ ಮಾಡ್ಕೊಂಡಿದ್ದೀನಿ ಸರ್. ಈಗ ಮುಂದೆ ಏನ್ ಮಾಡ್ತೀನಿ ಅಂದ್ರೆ ನಾನು ಈಗ 4-5 ನಾಟಿ ಹಸು ತಗೊಂಡು ಈಗ ಗೋಮೂತ್ರಕ್ಕೂ ಒಳ್ಳೆ ದುಡ್ಡೈತೆ ಸರ್. ಗೋಮೂತ್ರಕ್ಕೆ ಒಂದು 1 ಲೀಟರ್ಗೆ 50-60 ರೂಪಾಯಿ ಸಿಗ್ತೈತೆ. ಗೋಮೂತ್ರಕ್ಕೆ ನಾಟಿ ಹಸಿನ ಹಾಲು ನಾಟಿ ಹಸಿನ ಬೆಣ್ಣೆಗೆ ಒಳ್ಳೆ ರೇಟ್ ಇದೆ. ಮುಂದಿನ ದಿನಗಳೆಲ್ಲ ಮಾಡ್ಬೇಕು ಅಂತ ಮಾಡಿದೀನಿ ಸರ್. ಹೆಚ್ಚೆ ಮಾಡಿದ್ದೀನಿ. ಅದೊಂದು ಯೋಜನೆ ಇದೆ. ಇದೆ ಮನಸ್ಸಲ್ಲಿ ಇದೆ ಸರ್. ನಾಟಿ ಹಸು ನಾಟಿ ಗಂಜಲ ನಾಟಿ ಹಸುವಿನ ಬೆಣ್ಣೆ ತುಪ್ಪಕ್ಕೆ ಎಲ್ಲಿಲ್ಲದ ಬೇಡಿಕೆ ಒಳ್ಳೆ ದರವ ಕೂಡ ಇದೆ. ಒಳ್ಳೆ ರೇಟ್ ಇದೆ. ಈಗ ನಾಟಿ ಹಸು ಅಂದ್ರೆ ನಾವು ಫೀಡ್ಸ್ ಏನ್ ಹಾಕಿ ಕೊಡಕಿಲ್ಲ ಸರ್. ಅವು ಮಾಮೂಲಿ ಚೌರಿಲಿ ಜಮೀನಲ್ಲಿ ಮೇಯ್ತವೆ, ಹಾಲು ಕೊಡ್ತಾ ಅದಕ್ಕೆ ಒಳ್ಳೆ ಪೋಷಕಾಂಶ ಇದೆ ಸರ್. ಹಾಲು ಒಳ್ಳೆ ದುಡ್ಡಿದೆ ಮತ್ತೆ ಬೆಣ್ಣೆ ತುಪ್ಪಕ್ಕೂ ಒಳ್ಳೆ ದುಡ್ಡಿದೆ. ನೆಕ್ಸ್ಟ್ ಮುಂದಿನ ದಿನಗಳೆಲ್ಲ ಮಾಡ್ಬೇಕು ಸರ್. ಮಾಡಿದೀನಿ ಸರ್ ನಾಟಿ ಹಸುಗಳು. ಒಳ್ಳೇದು ಮಹೇಶ್ ಅವರೇ. ನಿಮ್ ಜೊತೆ ಮಾತಾಡ್ಬೇಕು, ನಮ್ಮ ಕೇಳುಗರು ನಿಮ್ಮ ಕೃಷಿ ಜೀವನದ ಅನುಭವಗಳನ್ನ ಹಂಚಿಕೊಳ್ಬೇಕು ಅಂತ ಹೇಳಿದ್ರೆ ನಿಮ್ಮ ಮೊಬೈಲ್ ಸಂಖ್ಯೆಯನ್ನ ಒಂದು 3 ಬಾರಿ ಹೇಳಿ. ಆಯ್ತು ಸರ್. 9964471184 9964471184 9964471184 ಒಳ್ಳೆಯದು ಮಹೇಶ್ ಅವರೇ. ಇದುವರೆಗೆ ನಮ್ಮ ಎಲ್ಲ ರೈತ ಬಾಂಧವರೊಂದಿಗೆ ನಿಮ್ಮ ಕೃಷಿ ಜೀವನದ ಅನುಭವವನ್ನು ಹಂಚಿಕೊಂಡಿದ್ದೀರಿ. ಒಳ್ಳೆಯದಾಗಲಿ. ನಮಸ್ಕಾರ. ಧನ್ಯವಾದಗಳು. ಧನ್ಯವಾದಗಳು ಸರ್. ಸಮಗ್ರ ಕೃಷಿಯಲ್ಲಿನ ಅನುಭವವನ್ನು ಕುರಿತು ಹುಣಸೂರು ತಾಲೂಕು ಹನಗೋಡು ಹೋಬಳಿ ಕಣಗಾಲು ಗ್ರಾಮದ ಕೃಷಿಕ ಮಹೇಶ್ ಕುಮಾರ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಎಸ್ಸಿ ಹೇಮಕುಮಾರ್. ನಾಳಿನ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯಲ್ಲಿನ ಅನುಭವವನ್ನು ಹಂಚಿಕೊಳ್ಳಲಿದ್ದಾರೆ ಶ್ರೀರಂಗಪಟ್ಟಣ ತಾಲೂಕು ಅರಕೆರೆ ಹೋಬಳಿ ಚಿಂದೇಗೌಡನ ಕೊಪ್ಪಲಿನ ಕೃಷಿಕ ಸಿದ್ದೇಗೌಡ. ರೋಹನ್, ಅಜ್ಜಿ ಕೋಲ್ ತಗೊಂಡ್ ಬಾರಪ್ಪ. ಅಲ್ಲ ಮಮ್ಮಿ, ನಿಮಗೆ ಯಾಕೆ ಅಜ್ಜಿಯ ಕೋಲ್ ಬೇಕಾಯ್ತು? ಮಗ, ಕೀಲುಗಳಲ್ಲಿ ತುಂಬಾ ನೋವಿದೆ, ನಡಿಯೋಕ್ ಆಗ್ತಿಲ್ಲ. ಅಯ್ಯೋ ಮಮ್ಮಿ, ನಿಮ್ಮಂತ ಜ್ವರವಿದೆ ಹಾಗೂ ಕೀಲುಗಳಲ್ಲಿ ನೋವಿದೆ, ಇದು ಚಿಕ್ಕುನ್ಗುನಿಯ ಇರಬಹುದು. ಹೌದು, ಚಿಕ್ಕುನ್ಗುನಿಯ ಲಕ್ಷಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚಿಕ್ಕುನ್ಗುನಿಯಾಗಿ ಭಯಪಡಬೇಡಿ, ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಯಾಕೋ ತುಂಬಾ ಗಾಬರಿ ಆಗಿದ್ಯಾ? 2 ವಾರದಿಂದ ಕೆಮ್ಮಿತ್ತು, ಕಫ ಪರೀಕ್ಷೆ ಮಾಡ್ಸೋಣ ಅಂತ ಬಂದಿದ್ದೆ. ಅದಕ್ಕೆ ಭಯ ಯಾಕೆ? ಏನಾದ್ರೂ ಟಿಬಿ ಅಂತ ರಿಪೋರ್ಟ್ ಬಂದ್ಬಿಟ್ರೆ? ಅದಕ್ಕೆ ಯಾಕೆ ಹೆದರಿಕೆ? ಟಿಬಿ ರೋಗಕ್ಕೆ ಈಗ ಒಳ್ಳೊಳ್ಳೆ ಔಷಧ ಬಂದಿದೆ, ಸಂಪೂರ್ಣ ಗುಣವಾಗುತ್ತೆ, ಔಷಧಿ ಉಚಿತವಾಗಿ ಕೊಡ್ತಾರೆ, ಡಾಕ್ಟರ್ ಹೇಳದ ಹಾಗ ಮಾಡು. ನಿರಂತರ ಚಿಕಿತ್ಸೆಯಿಂದ ಟಿಬಿ ಸಂಪೂರ್ಣ ಗುಣವಾಗುತ್ತದೆ. 2 ವಾರಕ್ಕಿಂತ ಹೆಚ್ಚು ಕೆಮ್ಮಿರುವವರನ್ನು ಟಿಬಿ ಪರೀಕ್ಷೆ ಮಾಡಿಸಲು ಎಚ್ಚರಿಸಿ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಈಗ ಕೇಳಿ ಜನಪದ ಗೀತೆ. ತಾಯಮ್ಮ ಬರುತ್ತಾಳೆ ಹಾದಿಯ ಗುಡಿಸಿರಿ ಮುತ್ತು ರತ್ನಗಳ ಹರಡಿರಿ ಮುತ್ತು ರತ್ನಗಳ ಹರಡಿರಿ ಚಾಮುಂಡಿ ಮಲತೋರ ಮನೆಯ ಮುರಿದಾಳ ಕರಿಯಕಾಗಿನ ಸೀರೆ ಮೊಳಕಾಲಿಗರಸಿನ ಕೆಣಕದಿರಯ್ಯ ಕಿಡಿಗಣ್ಣಿ ಕೆಣಕದಿರಯ್ಯ ಕಿಡಿಗಣ್ಣಿ ಚಾಮುಂಡಿ ಮಲತೋರ ಮನೆಯ ಮುರಿದಾಳ